ಈ ಕಾರ್ಯಕ್ರಮದ ಪ್ರಾಯೋಜಕರು ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ಡಿ ವೀರೇಂದ್ರ ಹೆಗ್ಗಡೆಯವರ ನೇತೃತ್ವದಲ್ಲಿ ಸುಸಜ್ಜಿತವಾಗಿ ನಿರ್ಮಾಣಗೊಂಡಿರುವ ಧಾರವಾಡದ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಸಮಾಜದ ಎಲ್ಲರ ಸೇವೆಯಲ್ಲಿ ಎಸ್ಡಿಎಂ ಆಸ್ಪತ್ರೆ ಅತ್ಯಾಧುನಿಕ ವೈದ್ಯಕೀಯ ಸೌಲಭ್ಯ 24 ತಾಸುಗಳ ನಿರಂತರ ತುರ್ತು ಚಿಕಿತ್ಸೆಗೆ ಅಪಘಾತ ಚಿಕಿತ್ಸೆಗೆ ಎಸ್ಡಿಎಂ ಆಸ್ಪತ್ರೆ ಧಾರವಾಡ. ರೋಗಿಗಳ ಅನುಕೂಲಕ್ಕಾಗಿ ಹೊರ ರೋಗಿ ವಿಭಾಗ, ಶಸ್ತ್ರಚಿಕಿತ್ಸಾ ವಿಭಾಗ, ರೋಗ ನಿದಾನ ಪ್ರಯೋಗಾಲಯ, ಔಷಧಾಲಯ ಎಲ್ಲ ಸೌಲಭ್ಯ ಒಂದೇ ಕಡೆ ಲಭ್ಯ. ಎಲ್ಲ ರೀತಿಯ ವೈದ್ಯಕೀಯ ಸೇವೆಗೆ ತಜ್ಞ ವೈದ್ಯರ ತಂಡ, ಮಕ್ಕಳ ರೋಗ ವಿಭಾಗ, ಸ್ತ್ರೀ ರೋಗ ವಿಭಾಗ, ಚರ್ಮ ರೋಗ ವಿಭಾಗ, ಮನೋರೋಗ ವಿಭಾಗ, ಕಿವಿ ಮೂಗು ಗಂಟಲು ರೋಗ ವಿಭಾಗ, ಹೀಗೆ ಎಲ್ಲ ವಿಶೇಷ ಚಿಕಿತ್ಸೆಗೆ ಪ್ರತ್ಯೇಕ ವಿಭಾಗ, ಎಲ್ಲ ವಿಭಾಗಗಳಲ್ಲಿ ತಜ್ಞ ವೈದ್ಯರ ಸೇವೆ, ಆಧುನಿಕ ಸಲಕರಣೆ ಹಾಗೂ ಅತ್ಯಾಧುನಿಕ ವೈದ್ಯಕೀಯ ಸೇವೆಗಾಗಿ ಶ್ರೀ ಧರ್ಮಸ್ಥಳ ಮಂಜುನಾಥೇಶ್ವರ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಆಸ್ಪತ್ರೆ ಧಾರವಾಡ. ಕೇಳಿ ಎಸ್ಡಿಎಂ ಆರೋಗ್ಯ ಸಂವಾದ ನೇರ ಫೋನಿನ ಕಾರ್ಯಕ್ರಮ. ನಮ್ಮೆಲ್ಲ ಆತ್ಮೀಯ ಕೇಳುಗರಿಗೆ, ಎಸ್ಡಿಎಂ ಆರೋಗ್ಯ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೀವಿ. ಇವತ್ತಿನ ಕಾರ್ಯಕ್ರಮ ನಿಮಗೆಲ್ಲ ಗೊತ್ತಿದೆ, ಮಧುಮೇಹಿ ದೃಷ್ಟಿಪಟಲ, ಡಯಾಬಿಟಿಕ್ ರೆಟಿನೋಪತಿ. ಕಣ್ಣುಗಳಂದರೆ ನಮ್ಮ ದೇಹದಲ್ಲಿ ಬಹುಮುಖ್ಯವಾದ ಅಂಗ. ಕಣ್ಣುಗಳಿದ್ದರೆ ಮಾತ್ರ ನಾವು ಜಗತ್ತನ್ನು ನೋಡಲಿಕ್ಕೆ ಸಾಧ್ಯ. ಇನ್ನೊಂದು ಮುಖ್ಯವಾಗಿ ಅಂದರೆ ನಮ್ಮ ದೇಶ ಡಯಾಬಿಟಿಕ್ ಕ್ಯಾಪಿಟಲ್, ಅಂದರೆ ಮಧುಮೇಹಿಗಳ ಒಂದು ರಾಜಧಾನಿ ಥರ ಆಗಿದೆ. ಯಾಕಂದರೆ ಮಧುಮೇಹಿಗಳ ಸಂಖ್ಯೆ ಈಗ ಹೆಚ್ಚಾಗ್ತಾ ಇದೆ. ಮಧುಮೇಹಿಗಳಿಗೆ ದೃಷ್ಟಿಪಟಲ ತೊಂದರೆ ಕಾಣಿಸ್ಕೊಳ್ಳೋದು ತುಂಬ ಸಾಧ್ಯತೆ ತುಂಬ ಜಾಸ್ತಿ. ಯಾಕಂದರೆ ಬ್ಲಡ್ ಕಂಟ್ರೋಲ್ ಇಲ್ಲ, ಬ್ಲಡ್ ಶುಗರ್ ಕಂಟ್ರೋಲ್ ಇಲ್ಲ ಅಂದರೆ ಏನಾದರೂ ಆಗ್ಬೋದು. ಅಕ್ಷಿಪಟಲದ ಮೇಲೆ ಆದರೆ ದೃಷ್ಟಿಯನ್ನು ಕಳ್ಕೊಳ್ಳೋ ಸಾಧ್ಯತೆ ಇರ್ತದೆ, ವಿಜುವಲ್ ಇಂಪೇರ್ಮೆಂಟ್ ಆಗೋ ಸಾಧ್ಯತೆ ಇರ್ತದೆ, ದೃಷ್ಟಿ ಮಾಂದ್ಯತೆ, ದೃಷ್ಟಿ ಹೋಗೋದು. ಇದೆಲ್ಲ ನಾವು ತಡಿಬೇಕು ಅಂತಂದರೆ ತಜ್ಞ ವೈದ್ಯರ ಸಹಕಾರವನ್ನು ತೆಗೆದುಕೊಳ್ಳಬೇಕಾಗ್ತದೆ. ಹೀಗಾಗಿ ಈ ಡಯಾಬಿಟಿಕ್ ಇದ್ದಂಥವರು, ಮಧುಮೇಹ ಇದ್ದಂಥವರು ಬಹಳ ಕಣ್ಣಿನ ಕುರಿತಂತೆ, ಕಣ್ಣಿನ ಆರೋಗ್ಯದ ಕುರಿತಂತೆ ಹೆಚ್ಚು ಕಾಳಜಿ ವಹಿಸಬೇಕಾಗ್ತದೆ. ಈ ಕುರಿತಂತೆ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದದಲ್ಲಿ ನಮ್ಮ ಜೊತೆಗೆ ತಮ್ಮ ಮಾಹಿತಿಯನ್ನು ಹಂಚಿಕೊಳ್ತಾ ಇದ್ದಾರೆ ಡಾಕ್ಟರ್ ಫರಹತ್ ಫಾತಿಮಾ ಅವರು. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಫರಹತ್ ಫಾತಿಮಾ ಅವರನ್ನು ಸ್ವಾಗತ ಮಾಡ್ತಾ ಇದ್ವಿ. ನಮಸ್ಕಾರ ಡಾಕ್ಟರ್ ಫರಹತ್ ಫಾತಿಮಾ ಅವರೇ. ನಮಸ್ಕಾರ. ಡಾಕ್ಟರ್ ಫರಹತ್ ಫಾತಿಮಾ ಅವರು ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆ ಇಲ್ಲಿ ಸಹಾಯಕ ಪ್ರಾಧ್ಯಾಪಕರು, ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ. ಇವತ್ತಿನ ಒಂದು ಕಾರ್ಯಕ್ರಮದೊಳಗೆ ಮಧುಮೇಹಿ ದೃಷ್ಟಿಪಟಲ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಮಾಹಿತಿ ನೀಡ್ತಾ ಇದ್ದಾರೆ, ಮಾತುಗಳನ್ನು ಹೇಳ್ತಾರೆ. ಹಾಗೆಯೇ ನೀವು ದೂರವಾಣಿ ಮೂಲಕ ಕೇಳುವಂಥ ಪ್ರಶ್ನೆಗಳಿಗೆ ಉತ್ತರ ನೀಡ್ತಾರೆ. ಡಾಕ್ಟರ್ ಫರಹತ್ ಫಾತಿಮಾ ಅವರು ಮೂಲತಃ ಹುಬ್ಬಳ್ಳಿಯವರು. ತಮ್ಮ ಎಂ ಬಿ ಬಿ ಎಸ್ ಪದವಿಯನ್ನು 2010 ನವೋದಯ ವೈದ್ಯಕೀಯ ಕಾಲೇಜು ಮತ್ತು ಆಸ್ಪತ್ರೆ ರಾಯಚೂರಿನೊಳಗೆ ಪಡ್ಕೊಂಡಿದ್ದಾರೆ. ಎಂ ಎಸ್ ಪದವಿಯನ್ನು ಕೂಡ ಅವರು 2015 ಜೆ ಜೆ ಎಂ ವೈದ್ಯಕೀಯ ಕಾಲೇಜು ದಾವಣಗೆರೆಯೊಳಗೆ ಪಡ್ಕೊಂಡಿದ್ದಾರೆ. ಮತ್ತು ವಿಟ್ರಿಯೋ ರೆಟಿನಲ್ ಸರ್ಜರಿಯೊಳಗೆ ಫೆಲೋಶಿಪ್ ಕೋರ್ಸನ್ನು ಕೂಡ 2021 ಮಾಡಿಕೊಂಡಿದ್ದಾರೆ. 2015 ಎಸ್ ಡಿ ಎಂ ವೈದ್ಯಕೀಯ ಮಹಾವಿದ್ಯಾಲಯ ಮತ್ತು ಆಸ್ಪತ್ರೆಯ ನೇತ್ರ ಚಿಕಿತ್ಸಾ ವಿಭಾಗಕ್ಕೆ ಸೇರಿದಂಥ ಡಾಕ್ಟರ್ ಫರಹತ್ ಫಾತಿಮಾ ಅವರು 5 ಸೇವೆ ಸಲ್ಲಿಸಿ ಹೆಚ್ಚಿನ ವಿದ್ಯಾಭ್ಯಾಸಕ್ಕೆ ತೆರಳಿದರು. ನಂತರ 2022 ಪುನಃ ಎಸ್ ಡಿ ಎಂ ಆಸ್ಪತ್ರೆಯನ್ನು ಸೇರಿಕೊಂಡು ಪ್ರಸ್ತುತ ಸಹಾಯಕ ಪ್ರಾಧ್ಯಾಪಕರಾಗಿ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಇವತ್ತು ವಿಶೇಷವಾಗಿ ಮಧುಮೇಹಿ ದೃಷ್ಟಿಪಟಲ ಕುರಿತಂತೆ ಅವರು ಸಾಕಷ್ಟು ಮಾಹಿತಿಯನ್ನು ನೀಡಿದ್ದಾರೆ. ಯಾಕಂದರೆ ಸೀಸನ್ ಎಕ್ಸ್ಪರ್ಟ್ ಡಾಕ್ಟರ್ ಇನ್ ದ್ಯಾಟ್, ಅಂದರೆ ನೇತ್ರ ಚಿಕಿತ್ಸಾ ವಿಭಾಗದೊಳಗೆ ಸುಮಾರು ವರ್ಷಗಳ ಅನುಭವ ಇದೆ, ಹಾಗೆಯೇ ಸಾಕಷ್ಟು ಹೆಚ್ಚಿನ ವಿದ್ಯಾಭ್ಯಾಸವನ್ನು ಮಾಡಿಕೊಂಡಿದ್ದಾರೆ. ಹೀಗಾಗಿ ತಜ್ಞ ವೈದ್ಯರು ನಮ್ಮ ಜೊತೆಗಿದ್ದಾರೆ. ಖಂಡಿತವಾಗಿ ನಿಮಗೆ ಮಧುಮೇಹಿಗಳೇ ಈ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ನೀವು ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಳ್ಳಿ, ಹಾಗೆ ನಿಮ್ಮ ಸಂದೇಹಗಳಿಗಾಗಿ ದೂರವಾಣಿ ಕರೆ ಮಾಡಿ. ಕರೆ ಮಾಡಲಿಕ್ಕೆ ನಿಮಗೆಲ್ಲ ಗೊತ್ತಿದೆ, ದೂರವಾಣಿ ಸಂಖ್ಯೆಗಳು 0836 ಎಸ್ ಟಿ ಡಿ ಕೋಡು, ಹಾಗೆಯೇ 2444 ಫೋನ್ ನಂಬರ್ಗಳು 2443415 ಅಥವಾ 2443416. ನಿಮ್ಮ ಕರೆಗಳನ್ನು ತೆಗೆದುಕೊಳ್ಳೋಕ್ಕಿಂತ ಪೂರ್ವದಲ್ಲಿ ಡಾಕ್ಟರ್ ಫರಹತ್ ಫಾತಿಮಾ ಅವರು ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಡಾಕ್ಟರ್ ಫರಹತ್ ಫಾತಿಮಾ ಅವರೇ, ನಮ್ಮೆಲ್ಲ ಆತ್ಮೀಯ ಕೇಳುಗರ ಪರವಾಗಿ ತಮಗೆ ಸ್ವಾಗತ. ನಮ್ಮ ಕೇಳುಗರಿಗೆ ಈ ಮಧುಮೇಹಿ ದೃಷ್ಟಿಪಟಲ ಅಂದರೆ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಪ್ರಪ್ರಥಮ ಮಾಹಿತಿಯನ್ನು ಕೊಡ್ಬೋದಾ? ಎಸ್, ಥ್ಯಾಂಕ್ ಯು ಫಾರ್ ಇನ್ವೈಟಿಂಗ್ ಮೀ ಹಿಯರ್. ಎಲ್ಲರಿಗೆ ನಮಸ್ಕಾರ, ನಾನು ಡಾಕ್ಟರ್ ಫರಹತ್ ಫಾತಿಮಾ. SDM ಮೆಡಿಕಲ್ ಕಾಲೇಜ್ನಲ್ಲಿ ನೇತ್ರ ಚಿಕಿತ್ಸಾ ವಿಭಾಗದಲ್ಲಿ ವಿಟ್ರೋರೆಟಿನಾ ಸ್ಪೆಷಲಿಸ್ಟ್ ಮತ್ತು ಸರ್ಜನ್ ಆಗಿ ಕೆಲಸ ಮಾಡುತ್ತಿದ್ದೇನೆ. ಇಂದು ನಾನು ನಿಮಗೆ ಡಯಾಬೆಟಿಕ್ ರೆಟಿನೋಪತಿ ಬಗ್ಗೆ ಸ್ವಲ್ಪ ಜ್ಞಾನ ನೀಡುತ್ತೇನೆ. ಮಧುಮೇಹ ಅಂದರೆ ಡಯಾಬಿಟಿಸ್ ಮೆಲಿಟಸ್ ಭಾರತದಲ್ಲಿ ಕಂಡುಬರುವ ಅತಿ ಸಾಮಾನ್ಯ ರೋಗಗಳಲ್ಲಿ ಒಂದು. ಭಾರತಕ್ಕೆ ಡಯಾಬಿಟಿಸ್ ಕ್ಯಾಪಿಟಲ್ ಎಂದು ಕರೆಯುತ್ತಾರೆ, ಏಕೆಂದರೆ ಭಾರತದಲ್ಲಿ 1 ಕೋಟಿಗಿಂತಲೂ ಜಾಸ್ತಿ ಜನರು ಡಯಾಬಿಟಿಸ್ನಿಂದ ನರಳುತ್ತಿದ್ದಾರೆ. 100 ಜನ ಡಯಾಬಿಟಿಸ್ನಲ್ಲಿ 17% ಜನರಿಗೆ ಡಯಾಬಿಟಿಕ್ ರೆಟಿನೋಪತಿಯ ಕಾಯಿಲೆ ಇರುತ್ತದೆ, ಮತ್ತು 3/5 ಜನರಿಗೆ ಅದು ಕುರುಡುತನಕ್ಕೆ ಕಾರಣವಾಗಬಹುದು. ಆದ ಕಾರಣ ಇಂದು ನಾನು ಡಯಾಬಿಟಿಕ್ ರೆಟಿನೋಪತಿಯ ಕೆಲವು ಮುಖ್ಯ ಅಂಶಗಳನ್ನು ಮಾತನಾಡುತ್ತೇನೆ. ನಮ್ಮ ಕಣ್ಣಲ್ಲಿ ಹಿಂಗಭಾಗದಲ್ಲಿ ರೆಟಿನಾ ಅಕ್ಷಿಪಟ ಇರುತ್ತದೆ. ರೆಟಿನಾ ಮತ್ತು ಅದರಿಂದ ಬರುವ ಆಪ್ಟಿಕ್ ನರ್ವ್ ನಮ್ಮ ಕಣ್ಣಿಗೆ ಕಂಡುಬರುವ ಛವಿಯನ್ನು ಮೆದುಳಿನವರೆಗೆ ಬ್ರೇನ್ಗೆ ತಲುಪಿಸಿ ನಮಗೆ ದೃಷ್ಟಿದಾನ ನೀಡುತ್ತದೆ, ಅಂದರೆ ವಿಷನ್. ಅದರಿಂದನೇ ನಮಗೆ ಕಾಣೋದು. ಈ ಡಯಾಬಿಟಿಕ್ ರೆಟಿನೋಪತಿನಲ್ಲಿ ಯಾವ ಪೇಷಂಟ್ಸ್ನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಜಾಸ್ತಿ ಆಗುತ್ತೆ, ಯಾರ ರಿಸ್ಕ್ ಫ್ಯಾಕ್ಟರ್ಸ್ ಅಂದರೆ ಅಪಾಯಕಾರಿ ಅಂಶಗಳು, ಯಾರಲ್ಲಿ ಡಯಾಬಿಟಿಕ್ ರೆಟಿನೋಪತಿ ರಿಸ್ಕ್ ಜಾಸ್ತಿ ಇರುತ್ತೆ. ದೀರ್ಘಕಾಲದಿಂದ ಮಧುಮೇಹವಿರುವವರಿಗೆ, ಅಂದರೆ ಡ್ಯೂರೇಷನ್ ಆಫ್ ಡಯಾಬಿಟೀಸ್, ಯೂಶಲಿ ಡಯಾಬಿಟಿಕ್ ರೆಟಿನೋಪತಿ ಸ್ಟಾರ್ಟ್ ಆಗೋದು 5 ಇಯರ್ಸ್ ಆದ ಮೇಲೆ. ಸೊ 5 ಇಯರ್ಸ್ ಡ್ಯೂರೇಷನ್ ಬಿಯಾಂಡ್ ಡಯಾಬಿಟಿಕ್ ರೆಟಿನೋಪತಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಸ್ಟಾರ್ಟ್ ಆಗುತ್ತೆ. ರಕ್ತದಲ್ಲಿ ಸಕ್ಕರೆ ಅಂಶ ಸರಿಯಾಗಿ ನಿಯಂತ್ರಿಸಿದೆ, ಅಂದರೆ ಶುಗರ್ ಲೆವೆಲ್ಸ್ ಕಂಟ್ರೋಲ್ ಇಲ್ಲ, ರ್ಯಾಂಡಮ್ ಶುಗರ್, ಫಾಸ್ಟಿಂಗ್ ಶುಗರ್, ಪೋಸ್ಟ್ ಪ್ರಾಂಡಿಯಲ್, ಇದೆಲ್ಲ ಶುಗರ್ ಲೆವೆಲ್ಸ್, HbA1c ಲೆವೆಲ್ಸ್ ಜಾಸ್ತಿ ಇರೋವರಿಗೆ, ಅಧಿಕ ಕೊಲೆಸ್ಟ್ರಾಲ್ ಇರೋದವರಿಗೆ, ಲಿಪಿಡ್ ಪ್ರೊಫೈಲ್ ಚೇಂಜ್ ಇರೋದ್ರಿಗೆ, ಬ್ಲಡ್ ಪ್ರೆಷರ್ ದೊಡ್ಡದ ಇರುವವರಿಗೆ, ಮತ್ತು ಡಯಾಬಿಟಿಕ್ ನೆಫ್ರೋಪತಿ ಅಂದರೆ ಮಧುಮೇಹ, ಕಿಡ್ನಿ ರೋಗ ಇದ್ದವರಿಗೆ, ಇದುವರಿಗೆ ಪ್ರೆಗ್ನೆನ್ಸಿ ಗರ್ಭಿಣಿಯವರಿಗೆ, ಮತ್ತು ಡಯಾಬಿಟಿಕ್ ನ್ಯೂರೋಪತಿ ಅಂದರೆ ಮಧುಮೇಹ ನರ ರೋಗ ಇದ್ದವರಿಗೆ. ಸೊ ಇಂತೆಲ್ಲ ಪೇಷಂಟ್ಸ್ಗೆ, ಡಯಾಬಿಟಿಕ್ ಪೇಷಂಟ್ಸ್ ವಿತ್ ಆಲ್ ದೀಸ್ ರಿಸ್ಕ್ ಫ್ಯಾಕ್ಟರ್ಸ್ ಇದ್ದವರಿಗೆ ಡಯಾಬಿಟಿಕ್ ರೆಟಿನೋಪತಿ ಚೇಂಜಸ್ ಜಲ್ದಿ ಇರುತ್ತೆ, ಅಂದರೆ ದೆ ಡೆವಲಪ್ ಇಟ್ ವೆರಿ ಫಾಸ್ಟ್. ರೆಟಿನಾ ಅಕ್ಷಿಪಟದಲ್ಲಿ 2 ಭಾಗ ಇರುತ್ತೆ. ಸೊ ರೆಟಿನಾನ ನಾವು 2 ಭಾಗದಲ್ಲಿ ಡಿವೈಡ್ ಮಾಡಬಹುದು ಸಿಂಪಲ್ ಲ್ಯಾಂಗ್ವೇಜ್ನಲ್ಲಿ. ಅದರ ಮಧ್ಯಭಾಗ ಅಂದರೆ ಮ್ಯಾಕ್ಯುಲಾ ಅಂತ ಹೇಳ್ತೀವಿ, ಅದರಿಂದನೇ ನಾವು ನೋಡೋದು, ಅದು ದಟ್ಸ್ ಅ ಮೇಜರ್ ಪಾರ್ಟ್ ಅದು ದೃಷ್ಟಿ ನೋಡೋದಕ್ಕರಲ್ಲಿ. ಮತ್ತು ಒಂದು ಬಾಹರಿ ಭಾಗ ಅಂತ ಇರುತ್ತೆ, ದಟ್ಸ್ ಕಾಲ್ಡ್ ಎಕ್ಸ್ಟ್ರಾ ಮ್ಯಾಕ್ಯುಲರ್ ಅಥವಾ ಪೆರಿಫೆರಿ ರೆಟಿನಾ ಅಂತ. ಸೊ ಡಯಾಬಿಟಿಸ್ನಲ್ಲಿ ಏನಾಗುತ್ತೆ, ಸೊ ಅಧಿಕ ರಕ್ತ ಸಕ್ಕರೆ ಅಂದರೆ ಹೈಪರ್ಗ್ಲೈಸಿಮಿಕ್ ಕಂಡೀಷನ್ ಇದ್ದಾಗ ರೆಟಿನಾದಲ್ಲಿ ಇರುವ ಚಿಕ್ಕ ರಕ್ತನರಗಳು, ಅದನ್ನು ನಾವು ಕ್ಯಾಪಿಲರೀಸ್ ಅಂತ ಹೇಳ್ತೀವಿ, ಅದು ಒಳಗೆ ಇರುವ ಸಹಜವಾದ ಸಮತೋಲನೆ ಇಕ್ವಿಲಿಬ್ರಿಯಂ ಅಡ್ಡಿಯಾಗುತ್ತೆ. ಅದು ಇಕ್ವಿಲಿಬ್ರಿಯಂ ಚೇಂಜ್ ಆಗೋದ್ರಿಂದ ಅದು ರೆಟಿನಾದ ಕೇಂದ್ರ ಭಾಗ ಮ್ಯಾಕ್ಯುಲಾದಲ್ಲಿ ನೀರು ತುಂಬಿ ಬಾವು ಉಂಟಾಗಬಹುದು. ಅದಕ್ಕೆ ನಾವು ಡಯಾಬಿಟಿಕ್ ಮ್ಯಾಕ್ಯುಲರ್ ಎಡಿಮಾ ಅಂತ ಹೇಳ್ತೀವಿ. ಇದು ಒಂದು ಪ್ರಕಾರದ ಚೇಂಜಸ್ ಆಗೋದು ರೆಟಿನಾದಲ್ಲಿ. ಇನ್ನೊಂದು ಎಕ್ಸ್ಟ್ರಾ ಮ್ಯಾಕ್ಯುಲರ್ ಅಥವಾ ಪೆರಿಫೆರಿನಲ್ಲಿ ಕೆಲವೊಮ್ಮೆ ಚಿಕ್ಕ ಚಿಕ್ಕ ಹೊಸ ರಕ್ತನರಗಳು ಬೆಳೆಯುತ್ತೆ, ನಾವು ಅದಕ್ಕೆ ನ್ಯೂ ವ್ಯಾಸ್ಕುಲರೈಸೇಷನ್ ಅಂತ ಹೇಳ್ತೀವಿ. ಸೊ ಆ ನ್ಯೂ ವ್ಯಾಸ್ಕುಲರೈಸೇಷನ್ ಬಿಕಾಸ್ ಆಫ್ ಡಯಾಬಿಟಿಸಿಂದ ಇದು ನ್ಯೂ ವ್ಯಾಸ್ಕುಲರೈಸೇಷನ್ ಆಗಬಹುದು, ಅಂದರೆ ಹೊಸ ನರಗಳು ಬೆಳೀಬಹುದು. ಅವುಗಳಿಂದ ರಕ್ತಸ್ರಾವ ಆಗಿ ಕಣ್ಣು ಒಳಗಡೆ ರಕ್ತ ಬರಬಹುದು, ಅದಕ್ಕೆ ನಾವು ವಿಟ್ರಸ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಡಯಾಬಿಟೀಸ್ನಲ್ಲಿ 2 ಥರದ ಚೇಂಜಸ್, ದೃಷ್ಟಿನಲ್ಲಿ 2 ಥರದ ಚೇಂಜಸ್ ಕಾಣಬಹುದು. ಸೊ ಇವೆಲ್ಲ ಕಾರಣದಿಂದ ಡಯಾಬಿಟಿಕ್ ರೆಟಿನೋಪತಿ ಪೇಷಂಟ್ಸ್ನಲ್ಲಿ ದೃಷ್ಟಿ ಮಂಜಾಗುತ್ತದೆ, ಸ್ಪೆಷಲಿ ಮ್ಯಾಕ್ಯುಲರ್ ಎಡಿಮಾ ಅಂದರೆ ನರದಲ್ಲಿ ಬಾವು ಬಂದಾಗ ಮುಖ್ಯ ನೋಡುವ ದೃಷ್ಟಿ ಮೊಬ್ಬಾಗುತ್ತೆ, ಮತ್ತು ಕಣ್ಣಿನ ಮುಂದೆ ತರೆ ಬರೋದು, ಮೋಡ ಥರ ಓಡಾಡೋದು, ಕಪ್ಪೆ ಚುಕ್ಕೆ ಥರ ಓಡಾಡೋದು, ಇದೆಲ್ಲ ವಿಟ್ರಸ್ ಹೆಮರೇಜ್ ಸಿಂಪ್ಟಮ್ಸ್. ಸೊ ಡಯಾಬಿಟಿಕ್ ರೆಟಿನಲ್ಲಿ ಇದು ಮೇನ್ 2 ಚೇಂಜಸ್ ಕಣ್ಣಲ್ಲಿ ಇರುತ್ತೆ. ಡಯಾಬಿಟಿಕ್ ರೆಟಿನೋಪತಿದಲ್ಲಿ ಬೇರೆ ಬೇರೆ ತರಹದ ತೀವ್ರತೆ ಇರುತ್ತದೆ. ಸೊ ಅದು ಡಯಾಬಿಟಿಕ್ ರೆಟಿನೋಪತಿಗೆ 2 ಥರದ ಅಂತ ಕ್ಲಾಸಿಫೈ ಮಾಡಬೇಕು. ಸಿಂಪಲಲ್ಲಿ ಹೇಳಬೇಕಂದ್ರೆ ನಾನ್ ಪ್ರಾಲಿಫರೇಟಿವ್ ಆ್ಯಂಡ್ ಪ್ರಾಲಿಫರೇಟಿವ್. ನಾನ್ ಪ್ರಾಲಿಫರೇಟಿವ್ನಲ್ಲಿ ಹೊಸ ನರಗಳು ಬೆಳೆಯಲ್ಲ, ಪ್ರಾಲಿಫರೇಟಿವ್ನಲ್ಲಿ ಕಣ್ಣಲ್ಲಿ ಹೊಸ ನರಗಳು ಬೆಳೆಯುತ್ತೆ. ಸೊ ನಾನ್ ಪ್ರಾಲಿಫರೇಟಿವ್ ಹೇಳಬೇಕಂದ್ರೆ ಅದು ಬಹಳ ಸೇಫ್, ಅ ಸೇಫರ್ ಕೈಂಡ್ ಆಫ್ ಚೇಂಜಸ್. ಸೊ ಅದರಲ್ಲೂ ಮೈಲ್ಡ್, ಮಾಡ್ರೇಟ್, ಸಿವಿಯರ್, ವೆರಿ ಸಿವಿಯರ್ ಅಂತ ಸ್ಟೇಜಸ್ ಇರುತ್ತೆ. ಸೊ ಇದರಲ್ಲಿ ಸ್ಪೆಷಲಿ ಡಯಾಬಿಟಿಕ್ ಪೇಷಂಟ್ಸ್ನಲ್ಲಿ ನಾನ್ ಪ್ರಾಲಿಫರೇಟಿವ್ ಚೇಂಜಸ್ ಇದ್ದರೆ ನಾವು ಅವ್ರಿಗೆ ಪ್ರತಿ 3 ಮಂತ್ಸ್, 6 ಮಂತ್ಸ್, ಇಯರ್ಲಿ ನಾವು ಅವ್ರಿಗೆ ಫಾಲೋಅಪ್ ಚೆಕಪ್ ಮಾಡ್ಕೊತ ಹೋಗ್ಬೋದು. ಅಕಸ್ಮಾತ್ ಪ್ರಾಲಿಫರೇಟಿವ್ ಚೇಂಜಸ್ ಇದ್ದರೆ, ಪ್ರಾಲಿಫರೇಟಿವ್ ಅಂದರೆ ಕಣ್ಣಲ್ಲಿ ಹೊಸ ನರಗಳು ಬೆಳೆದಾಗ, ಪೆರಿಫೆರಿ ನಾನು ಎಕ್ಸ್ಟ್ರಾ ಮ್ಯಾಕ್ಯುಲಾ ಅಂತ ಹೇಳಿದಾಗ ಭಾರಿ ಭಾಗದಲ್ಲಿ ಏನಾದರೂ ಚೇಂಜಸ್ ಬಂದಾಗ, ಆಗ ನಾವು ಅದಕ್ಕೆ ಟ್ರೀಟ್ಮೆಂಟ್ ಕೊಡಬೇಕಾಗುತ್ತೆ. ಸೊ ಟ್ರೀಟ್ಮೆಂಟ್ ಎರಡು ಮೂರು ಥರದ್ದಿರುತ್ತೆ. ನಾವು ಲೇಸರ್ ಟ್ರೀಟ್ಮೆಂಟ್ ಕೊಡಬಹುದು, ಇಂಜೆಕ್ಷನ್ ಟ್ರೀಟ್ಮೆಂಟ್ ಕೊಡಬಹುದು, ಮತ್ತು ಶಸ್ತ್ರಚಿಕಿತ್ಸೆ ಆಪರೇಷನು ಬೇಕಾಗಬಹುದು. ಸೊ ಲೇಸರ್ ಟ್ರೀಟ್ಮೆಂಟ್ನಲ್ಲಿ ನಾವು ಏನು ಮಾಡ್ತೀವಿ? ಸೊ ಲೇಸರ್ ಟ್ರೀಟ್ಮೆಂಟ್ನಲ್ಲಿ ರೆಟಿನಾಗೆ ಗ್ರೀನ್ ಲೇಸರ್ ಟ್ರೀಟ್ಮೆಂಟ್ ಅಂತ ಕೊಡ್ತೀವಿ. ಇದರಲ್ಲಿ ಹೊಸದಾಗಿ ಬೆಳೆದಿರುವ ರಕ್ತನರಗಳಿಗೆ ಸರಿಪಡಿಸಲಾಗುತ್ತದೆ. ಅದಕ್ಕೆ ನಾವು ಮೆಡಿಕಲ್ ಟರ್ಮ್ನಲ್ಲಿ ಪ್ಯಾನ್ ರೆಟಿನಲ್ ಫೋಟೋಕೊಯಾಗುಲೇಷನ್ ಅಂತ ಹೇಳ್ತೀವಿ. 80-90% ರೋಗಿಗಳಿಗೆ ಲೇಸರಿಂದನೇ ಗುಣವಾಗುತ್ತದೆ. ಸೊ ಲೇಸರ್ ಟ್ರೀಟ್ಮೆಂಟ್ನಲ್ಲಿ ರೋಗಿಗಳಿಗೆ ಪ್ರತಿ ತಿಂಗಳು ಒಮ್ಮೆ ಆಸ್ಪತ್ರೆಗೆ ಬಂದು ಚೆಕಪ್ ಮಾಡಿಸಬೇಕಾಗುತ್ತದೆ. ಕೆಲವರಿಗೆ ನಾವು ಲೇಸರ್ ಮಾಡಿದ್ರೂ ಈ ರಕ್ತನರಗಳು ಬೆಳ್ಕೊತಾನೇ ಹೋಗ್ತಾ ಇರುತ್ತೆ. ಸ್ವಲ್ಪ ಮಂದಿನಲ್ಲಿ ಬ್ಲೀಡಿಂಗ್ ಅಂದರೆ ಕಣ್ಣು ಒಳಗಡೆ ರಕ್ತ ಬಂದುಬಿಡುತ್ತೆ, ಮತ್ತು ಸ್ವಲ್ಪ ಮಂದಿನಲ್ಲಿ ಅದು ನರ ಕಿತ್ಕೊಂಡು ಬರೋ ಚಾನ್ಸ್ ಇರುತ್ತೆ. ಸೊ ಅಂಥ ಕೇಸಸ್ನಲ್ಲಿ ಆಗ ನಾವು ರೆಟಿನಾ ಸರ್ಜರಿ ಅಂದರೆ ವಿಟ್ರೆಕ್ಟಮಿ ಸರ್ಜರಿ ಮಾಡಬೇಕಾಗುತ್ತೆ. ಅದಕ್ಕೆ ನಾವು ಪಾರ್ಸ್ ಪ್ಲಾನ ವಿಟ್ರೆಕ್ಟಮಿ ಸರ್ಜರಿ ಅಂತ ಹೇಳ್ತೀವಿ. ಅಕಸ್ಮಾತ್ ರೆಟಿನಾದ ಕೇಂದ್ರ ಭಾಗ ಅಂದರೆ ಮ್ಯಾಕ್ಯುಲಾದಲ್ಲಿ ನೀರು ತುಂಬಿ ಬಾವು ಉಂಟಾದಾಗ ಅದಕ್ಕೆ ನಾವು ಕ್ಲಿನಿಕಲಿ ಸಿಗ್ನಿಫಿಕೆಂಟ್ ಮ್ಯಾಕ್ಯುಲರ್ ಎಡಿಮಾ ಅಥವಾ ಡಯಾಬೆಟಿಕ್ ಮ್ಯಾಕ್ಯುಲರ್ ಎಡಿಮಾ ಎಂದು ಕರೆಯುತ್ತೇವೆ. ಈ ಮ್ಯಾಕ್ಯುಲರ್ ಎಡಿಮಾ ನಾವು OCT ಸ್ಕ್ಯಾನ್ ಅಂದರೆ ಆಪ್ಟಿಕಲ್ ಕೊಹರೆನ್ಸ್ ಟೊಮೋಗ್ರಫಿ ಸ್ಕ್ಯಾನ್ ಅಂತ ಒಂದು ಸ್ಕ್ಯಾನ್ ಇರುತ್ತೆ, ಅದರನ್ನು ಮಾಡಿ ನರದಲ್ಲಿ ಎಷ್ಟು ಬಾವಿದೆ ಅದಕ್ಕೆ ನಾವು ಜಜ್ ಮಾಡಿ ಇಂಟ್ರಾವಿಟ್ರಿಯಲ್ ಆ್ಯಂಟಿವೆಜ್ಎಫ್ ಅಂತ ಇಂಜೆಕ್ಷನ್ಸ್ ಮಾಡಬೇಕಾಗುತ್ತೆ. ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಅಂದರೆ ಈ ಇಂಜೆಕ್ಷನ್ಸ್ ಕಣ್ಣು ಒಳಗಡೆ ವಿಟ್ರಸ್ ಕ್ಯಾವಿಟಿ ಅಂತ ಒಂದು ಭಾಗ ಅಲ್ಲಿ ಇಂಜೆಕ್ಷನ್ ಮುಖಾಂತರ ಔಷಧಿಯನ್ನು ತಲುಪಿಸುವುದು. ಇಂಥ ಪೇಷಂಟ್ಸ್ ಪ್ರತಿ ತಿಂಗಳು ಸ್ಕ್ಯಾನ್ ಮಾಡಿ ಮತ್ತೆ ಇಂಟ್ರಾವಿಟ್ರಿಯಲ್ ಇಂಜೆಕ್ಷನ್ಸ್ ಬೇಕೋ ಬೇಡ ಎಂದು ನಾವು ತಿಳಿಯಬಹುದು. ಸಿವಿಯರ್ ಅಂದರೆ ತೀವ್ರ ಕಾಯಿಲೆದಲ್ಲಿ ಪುನಃ ಇಂಜೆಕ್ಷನ್ಸ್ ಕಣ್ಣಲ್ಲಿ ಬೇಕಾಗಬಹುದು. ಸೊ ಟ್ರೀಟ್ಮೆಂಟ್ನಲ್ಲಿ ಡಯಾಬೆಟಿಕ್ ರೆಟಿನೋಪತಿಯಲ್ಲಿ ಈ ಟ್ರೀಟ್ಮೆಂಟ್ಸ್ ಮೂರು ಟ್ರೀಟ್ಮೆಂಟ್ ಇದೆ. ಸೊ ಡಯಾಬೆಟಿಕ್ ರೆಟಿನೋಪತಿ ಫಾಲೋಅಪ್ ಹೇಗೆ ಅಂದರೆ ರೋಗದ ತೀವ್ರತೆಯ ಮೇಲೆ ರೋಗಿಯು ಡಾಕ್ಟರ್ಗೆ ಮತ್ತೆ ಮತ್ತೆ ಬಂದು ಭೇಟಿಯಾಗಬೇಕಾಗುತ್ತೆ. ನಾನ್ ಪ್ರಾಲಿಫರೇಟಿವ್ ಸ್ಟೇಜ್ ಅಂದರೆ ಅದು ಮೈಲ್ಡರ್ ಫಾರ್ಮ್ ಸ್ಟೇಜ್ನಲ್ಲಿ ಪ್ರತಿ 6 ತಿಂಗಳು ಅಥವಾ 1 ವರ್ಷಕ್ಕೊಮ್ಮೆ ಬಂದು ಅವರು ಭೇಟಿಯಾಗಬಹುದು, ತಮ್ಮ ರೆಟಿನಾ ಪರೀಕ್ಷೆ ಮಾಡಿಸ್ಕೋಬಹುದು. ಅಕಸ್ಮಾತ್ ಪ್ರಾಲಿಫರೇಟಿವ್ ಇದ್ದರೆ ಅವ್ರಿಗೆ every 3 months ಟ್ರೀಟ್ಮೆಂಟ್ ಕೊಟ್ಟು, every 3 months ಸ್ಟೇಬಲ್ ಇದ್ದರೆ every 3 months ಫಾಲೋಅಪ್ ಮಾಡಬೇಕು. ಸಪೋಸ್ ಲೇಸರ್ ಟ್ರೀಟ್ಮೆಂಟ್ ಅಥವಾ ಇಂಜೆಕ್ಷನ್ ಟ್ರೀಟ್ಮೆಂಟ್ ಆಗಿದೆ ಅಂದರೆ ಅವರು ಪ್ರತಿ ತಿಂಗಳು ನಮ್ಮ ಕಡೆ ಬಂದು ತಮ್ಮ ರೆಟಿನಾ ಪರೀಕ್ಷೆ ಮಾಡಿಸ್ಕೋಬೇಕು. ಟಿಲ್ ನಾವು ಹೇಳ್ಬೋದು ಅದು ರೆಟಿನಾ ಸ್ಟೇಬಲ್ ಇದೆ ಅಂದರೆ ಇನ್ನೂ ಡ್ಯಾಮೇಜ್ ಆಗ್ತಾ ಇಲ್ಲ, ಅದು ತನಕ ಕಂಟಿನ್ಯೂಸ್ ಫಾಲೋಅಪ್ಸ್ ಮಾಡಬೇಕು. ಸೊ ಅಟ್ ದ ಎಂಡ್ ನಾನು ಇಷ್ಟು ಹೇಳ್ತೀನಿ, ನಿಮಗೆ ಡಯಾಬಿಟೀಸ್ ಇದ್ದಲ್ಲಿ ಖಂಡಿತವಾಗಿ ನಿಮ್ಮ ಸಮೀಪದ ಕಣ್ಣಿನ ಆಸ್ಪತ್ರೆಗೆ ಹೋಗ್ರಿ, ಪ್ರತಿ ವರ್ಷ ತಮ್ಮ ಕಣ್ಣಿನ ಪರೀಕ್ಷೆ ಮಾಡಿಸಿಕೊಳ್ಳಿ, ಯಾಕಂದರೆ ಕಣ್ಣು ಬಹಳ ಮುಖ್ಯ. ಸೊ ಧನ್ಯವಾದ ಡಾಕ್ಟರ್ ಫರದ್ ಫಾತಿಮಾ ಅವರೇ, ತಮ್ಮ ವಿಸ್ತೃತವಾಗಿ ನಮ್ಮ ಈ SDM ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮದೊಳಗೆ ಮಾಹಿತಿಯನ್ನು ನೀಡಿದ್ದೀರಾ. ವಿಶೇಷವಾಗಿ ನಮ್ಮ ಮಧುಮೇಹಿಗಳು ಮಧುಮೇಹ ಇದೆ ಅಂತಲೇ ಪರೀಕ್ಷೆ ಮಾಡ್ಕೊಳ್ಳೋದಿಲ್ಲ ಎಷ್ಟು ಸಾರಿ, ಹೀಗಾಗಿ ಖಂಡಿತವಾಗಿ ನಾವು ಹೇಳೋಣ ಮಧುಮೇಹ ಇದೆ ಇಲ್ಲ ಅಂತ ಪರೀಕ್ಷೆ ಮಾಡ್ತಾ ಇರಬೇಕು. ಆಮೇಲೆ 5 ವರ್ಷದ ನಂತರ ಮಧುಮೇಹಿಗಳಿಗೆ ಖಂಡಿತವಾಗಿ ಈ ದೃಷ್ಟಿಪಟಲ ತೊಂದರೆ ಕಾಣಿಸ್ಕೊಳ್ಳೋಕೆ ಶುರು ಆಗುತ್ತೆ. ಅದು ತುಂಬ ಅಂದರೆ ತುಂಬ ತಡವಾಗಿ ಆಗೋ ತೊಂದರೆಗಳನ್ನು ನಾವು ಅವಾಯ್ಡ್ ಮಾಡಬೇಕು, ಅಂದರೆ ತೊಂದರೆಗಳಿಂದ ನಾವು ದೂರ ಇರಬೇಕು ಅಂತಂದರೆ ಖಂಡಿತವಾಗಿ ಆವಾಗಿವಾಗ ಪರೀಕ್ಷೆ ಮಾಡ್ತಿರ್ಬೇಕು. ಮಧುಮೇಹ ಇದೆಯಲ್ಲ ಮೊದಲು ಭಾಳ ಮುಖ್ಯ, ಮಧುಮೇಹದ ಬಗ್ಗೆ ನಾವು ಹೆದರಿಕೆ ಇಟ್ಕೊಳ್ಳದೇನೆ ಪರೀಕ್ಷೆ ಮಾಡ್ತಾ ಇದ್ದಬೇಕು. ಜೊತೆಗೇ ಕಣ್ಣುಗಳ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಕಾಳಜಿ ವಹಿಸಬೇಕು, ಮತ್ತು ಏನೇನು ಕಾಳಜಿ ತೆಗೆದುಕೊಳ್ಬೇಕು, ಯಾವ ಥರ ಫಾಲೋಅಪ್ ಇದೆ, ಏನೇನು ಒಂದು ಶಸ್ತ್ರಚಿಕಿತ್ಸೆಗಳು ಯಾವ ಥರ ಇದೆ, ತುಂಬ ಕಾಂಪ್ಲಿಕೇಶನ್ ಆದಾಗ ಯಾವ ರೀತಿ ತೊಂದರೆ ಆಗುತ್ತೆ, ಯಾಕಂದರೆ ಕಣ್ಣು ನಮ್ಮ ಜೀವನದ ಅವಿಭಾಜ್ಯ ಅಂಗ. ಆ ನಿಟ್ಟಿನೊಳಗೆ ನಾವು ತುಂಬ ಕಾಳಜಿ ವಹಿಸಬೇಕು. ವಿಶೇಷವಾಗಿ ಮಧುಮೇಹದ ಒಂದು ರಿಸ್ಕ್ ಇರುವಂಥವ್ರು ಖಂಡಿತವಾಗಿ ನೆಗ್ಲೆಕ್ಟ್ ಮಾಡೋದು ಬೇಡ ಅಂತ ಹೇಳ್ತಾ ಅವರ ಕರೆಗಳನ್ನು ಇವತ್ತು ತೆಗೆದುಕೊಳ್ತಾ ಇರೋನು. ಆಗಲೇ ಹೇಳಿದಂಗೆ ಕರೆ ಮಾಡಲಿಕ್ಕೆ ದೂರವಾಣಿ ಸಂಖ್ಯೆಗಳು ನಮ್ಮ ಕೇಳುವವರಿಗೋಸ್ಕರ 244-344-14 244-345 ಅಥವಾ 244-3416. ಧಾರವಾಡದ ಹೊರಗಿಂದ ಕರೆ ಮಾಡುವಂಥವ್ರು 0836 ಕೋಡ್ ಕೂಡ ಬಳಸ್ಬೋದು. ಈಗ ಮೊದಲ ಕರೆಯನ್ನು ತೆಗೆದುಕೊಳ್ತಾ ಇದ್ವಿ. ಡಾಕ್ಟರ್ ಫರದ್ ಫಾತಿಮಾ ಅವರೇ, ವೆಲ್ಕಮ್. ಹಲೋ ಆಕಾಶವಾಣಿ SDM ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮ ಇದು, ಹೇಳಿ. ಹಲೋ ಹಲೋ ಹಲೋ ಮತ್ತೊಂದು ಕರೆ ಹಲೋ ಹಲೋ ಹಾ ಎಲ್ಲಿಂದ ಮಾತಾಡ್ತಾ ಇದ್ದೀರಿ? ಹಲೋ ಹಾ ನಮಸ್ಕಾರ ಹೇಳಿ, ಕೇಳ್ತಾ ಇದೆಯಾ? ಹಲೋ ಹಲೋ ಹಾ ಹೇಳಿ. ಹಲೋ ಹಾ ಕೇಳ್ತಾ ಇದೆಯಾ ಹೇಳಿ. ಸರ್ ನನಗೆ ಏನು ಕೇಳಿಸ್ತಾ ಇಲ್ಲ. ಹಾ ನೀವು ಮಾತಾಡಿ. ಹಲೋ ಹಲೋ ಸರ್ ಏನು ಕೇಳಿಸ್ತಾ ಇಲ್ಲ ನನಗೆ. ಹಲೋ ಸರ್ ಬನ್ನಿ, ಕೇಳಿಸ್ತಾ ಇಲ್ವಾ? ಇಲ್ಲ ಕೇಳಿಸ್ತಾ ಇಲ್ಲ ಸರ್, ನನಗೇನು ಕೇಳಿಸ್ತಾ ಇಲ್ಲ. ಹಲೋ ಇಲ್ಲ ಇದೊಂದು ರೇಡಿಯೋ ಕೇಳಿಸ್ತಾ ಇದೆ ಸರ್. ರೇಡಿಯೋ ಕೇಳಿಸ್ತಾ ಇದೆ, ಹಾಗಿದ್ರೆ ಕೇಳಿ ಮಾತಾಡಿ. ಹಲೋ ಹಾಂ ಮಾತಾಡಿ. ಹಲೋ ನಮಸ್ಕಾರ ಸರ. ಹ್ಞೂ ನಮಸ್ಕಾರ ಮೇಡಮ್ ಅವರ. ನಮಸ್ಕಾರ ಹೇಳಿ. ಹಾಂ ಹೇಳಿ ಹೇಳಿ ಹೇಳಿ ಮಾತಾಡ್ರಿ. ಸರ್ ನಾನು ಬಾಗಲಕೋಟೆ ಹೊನ್ನಾಗರದಿಂದ ಮಹೇಶ್ ಮರೇಶ್ಕರ್ ಅಂತ. ಹ್ಞೂ ಸ್ವಲ್ಪ ನನಗೆ ಶುಗರ್ ಇದೆ ಸರ್, ಸ್ವಲ್ಪ ಹಿಂಗ ಕಣ್ಣು ಯಾವಾಗ ಯಾವಾಗ ಸ್ವಲ್ಪ ಮಂಜು ಮಂಜು ಆಗ್ತದೆ ಸರ್. ಈಗ ಕೇಳ್ತಾ ಇದೆಯಾ ಮೇಡಮ್ ಅವ್ರು? ಕೇಳಬೇಕಾಯ್ತು ಡಾಕ್ಟರ್. ಹಾಂ ಡಾಕ್ಟರ್ ಫರಾತ್ ಅವರೇ, ಮೊದಲ ಕರೆಗೆ ಉತ್ತರ ಕೊಡಿ, ಮಾತಾಡ್ತಾರೆ ಕೇಳಿ. ಹಲೋ ಹಾಂ, ನಿಮ್ಗೆ ಎಷ್ಟು ವರ್ಷದಿಂದ ಶುಗರ್ ಇದೆ ಸರ್ ನಿಮಗೆ? ನನಗೆ ಈಗ 2 ವರ್ಷ ಆಯ್ತು ಮೇಡಮ್. ಆ್ಯಕ್ಚುಲಿ ಒಮ್ಮೆ ಚೆಕಪ್ ಮಾಡಬೇಕು ಸರ್, ಯಾಕಂದರೆ ಶುಗರ್ ಇದ್ದವ್ರಿಗೆ ಕ್ಯಾಟ್ರಾಕ್ಟ್, ಗ್ಲೋಕೋಮಾ, ಶುಗರ್ ಇದ್ದವರಿಗೆ ಕ್ಯಾಟ್ರಾಕ್ಟ್, ಗ್ಲೋಕೋಮಾ ಅಂತ ಬೇರೆ ಚೇಂಜಸ್ಸು ಇರುತ್ತೆ ರೆಟಿನೋಪತಿ ಎಲ್ಲ. ಸೊ ಒಮ್ಮೆ ಅದೆಲ್ಲ ಕಾರಣ ಇರುತ್ತೆ ದೃಷ್ಟಿ ಮೊಬ್ಬಾಗಕ್ಕೆ. ಸೊ ಒಂದು ಡೀಟೇಲ್ ಆಗಿ ಕಂಪ್ಲೀಟ್ ಕಣ್ಣಿನ ಪರೀಕ್ಷೆ ಮಾಡೋದು ಉತ್ತಮ. ಕಡಿತ ಆಗಿದೆ, ಬಹುಶಃ ಅವರಿಗೆ ಮಾಹಿತಿ ಸಿಕ್ಕಿದೆ ಡಾಕ್ಟರ್ ಭರತ್ ಅವರೇ. ಮತ್ತೊಂದು ಕರೆ. ಹಲೋ ನಮಸ್ಕಾರ ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಅಲ್ರಿ? ಹಾಂ ಹೇಳಿ. ಹಲೋ ಹೇಳಿ, ನಿಮ್ಮ ಮಾತು ಕೇಳ್ತಾ ಇದೆಯಾ ಹೇಳಿ. ನಾಳೆ ಹಳೆ ಹುಬ್ಳಿಯಿಂದ ಮಾತಾಡೋದು. ಹ್ಞೂ ಅಂದರೆ ಇವತ್ತಿನ ವಿಷಯ ಏನಾದ್ರು ಅಂತ ಕೇಳ್ಬೇಕಾಯ್ತು ಅದ್ರ ಸಂಬಂಧ. ಡಯಾಬಿಟಿಕ್ ರೆಟಿನೋಪತಿ. ಹಾಂ ಹ್ಞೂ ಅದ್ರ ಬಗ್ಗೆ ಡಯಾಬಿಟಿಕ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಮಾಹಿತಿ ಬೇಕಾಯ್ತು ನಾನು. ಹೆಂಗೆ ಮಾಹಿತಿ ನೀವು ಕೇಳಿಲ್ವಾ? ಹ್ಞೂ ಆಗಲೇ ಮಾಹಿತಿ ಕೊಟ್ಟಿದ್ದಾರೆ, ಮತ್ತೊಮ್ಮೆ ಕರೆ ಮಾಡಿ. ಮತ್ತೊಂದು ಕರೆಗೆ ಉತ್ತರ ಕೊಡ್ತಾ ಇದೀವಿ ನಾವೀಗ. ಹಲೋ ಹಲೋ ಹಲೋ ನಮಸ್ಕಾರ ಹೇಳಿ. ಹಲೋ ನಮಸ್ಕಾರ, ಯಾರು ಮಾತಾಡಿದ್ರಿ? ನಮಸ್ಕಾರ ಸರ್, ನಾನು ಹರಿಹರದಿಂದ ಸುರೇಶ್ ಬೆಣ್ಣಿ ಸರ್. ಹಾಂ ಸುರೇಶ್ ಬೆಣ್ಣಿ ಅವರೇ, ರೇಡಿಯೋ ಸ್ವಲ್ಪ ದೂರ ಇಡಿ. ಡಾಕ್ಟರ್ ಮೇಡಮ್ ಅವರಿಗೆ ನಮಸ್ಕಾರ. ಡಾಕ್ಟರ್ ಫರತ್ ಫಾತಿಮಾ ಅವರಿದ್ದಾರೆ ಹೇಳಿ. ಮಧುಮೇಹ ದೃಷ್ಟಿಪಟಲ ಈ ಕುರಿತಂತೆ ನಿಮ್ಮ ಪ್ರಶ್ನೆ ಹತ್ರ ಕೇಳ್ಬೋದು ಸರ್. ಇದು ಮಧುಮೇಹ ಇರುವ ಸರ್ ಅವರಿಗೆ. ಹ್ಮ್ ಹೇಳಿ. ವೆಯ್ಟ್ ಲಾಸ್ ಕೆಲವೊಬ್ಬರಿಗೆ ಆಗ್ತದೆ ಸರ್, ಕೆಲವೊಬ್ಬರಿಗೆ ಆಗೋದಲ್ಲ ವೆಯ್ಟ್ ಲಾಸ್. ಆದ್ರೆ ಇನ್ನೊಂದು ಮಧುಮೇಹ ಇರುವ ವ್ಯಕ್ತಿಗೆ ರೋಗ ನಿರೋಧಕ ಶಕ್ತಿ ಕಡಿಮೆ ಆಗ್ತದೆ ಸರ್. ಫರತ್ ಅವ್ರ ಗೊತ್ತಾಯ್ತಾ ನಿಮ್ಗೆ? ಇಲ್ಲ ಇಲ್ಲ ನಂಗೆ ಗೊತ್ತಾಗಿಲ್ಲ. ವೆಯ್ಟ್ ಲಾಸ್ ಅವ್ರಿಗೆ ಆಗ್ತಾ ಇದೆ ಅಂತ ಅಂತ ಹೇಳ್ತಾ ಇದ್ದಾರೆ, ಏನಾದ್ರು ತೊಂದರೆ ಆಗುತ್ತಾ? ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗೋದಲ್ಲ, ಕೆಲವೊಬ್ಬರಿಗೆ ವೆಯ್ಟ್ ಲಾಸ್ ಆಗುತ್ತೆ, ಮಧುಮೇಹ ಬಾರಿ ತಳ್ಳಿದಾಗಿ. ಬಟ್ ನಿಮ್ಗೆ ಈಗ ಬರೀ ಅಕ್ಷಿಪಟಲ ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಮಾತ್ರ ಅವರು ಕಣ್ಣಿನ ತಜ್ಞರಿದ್ದಾರೆ ಡಾಕ್ಟರ್. ಮಧುಮೇಹ ಅಲ್ಲ, ಮಧುಮೇಹ ಹಾ ದೃಷ್ಟಿಪಟಲಕ್ಕೆ ಏನಾದ್ರು ತೊಂದರೆ ಇದೆಯಾ ಅದ್ರ ಬಗ್ಗೆ ಮಾತ್ರ ಕೇಳಿ. ಓಕೆ ನಮಸ್ಕಾರ ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ಹಲೋ ರೀ ಹೇಳಿ. ನಾವು ರೀ ಕಣ್ಣಿಂದ ಆಪರೇಷನ್ ಮಾಡಿಸಿದ್ವಿ ನಮ್ಮ ಮನೆಯವ್ರಿಗೆ. ಹ್ಞೂ ಹೇಳಿ ಹೇಳಿ. ಮಾಡಿಸಿಂದ ಸ್ವಲ್ಪ ಕಣ್ಣು ಮಬ್ಬ ಆಗ್ಬಿಟ್ಟ. ಹಂಗೇನೋ ತೊಂದರೆ ಆಗೋ ಸಾಧ್ಯತೆ ಇದೆ ಡಾಕ್ಟರ್ ಫರತ್ ಅವರು? ಅಂದರೆ ಆಪರೇಷನ್ ಆದಮೇಲೆ ಅಥವಾ ಶಸ್ತ್ರಚಿಕಿತ್ಸೆ ಆದ ನಂತರ ಏನೇನು ಕಾಂಪ್ಲಿಕೇಶನ್ಸ್ ಬರುತ್ತೆ? ಈಗ ಈ ಆಪರೇಷನ್ ಆದ್ಮೇಲೇನು ಪ್ರಾಬ್ಲಮ್ ಇರಬೇಕಂದ್ರೆ ಏನಾದರೂ ರೆಟಿನಾ ಪ್ರಾಬ್ಲಮ್ ಇರಬೇಕು. ಸೊ ಅವಾಗ ನಾವು ಅದು ರೆಟಿನಾ ಇವ್ಯಾಲ್ಯೂಯೇಷನ್ ಮಾಡಿ. ಶುಗರ್ ಇಲ್ಲರಿ? ಶುಗರ್ ಏನಿಲ್ಲ, ಆದರೂ ನಮ್ಮ ರೆಟಿನಾ ಬೇರೆ ಥರ ಕಾಯಿಲೆ ಇರುತ್ತೆ, ರೆಟಿನಾ ಮೇಲೆ ಎಫೆಕ್ಟ್ ಆಗುತ್ತೆ. ಅದು ಒಂದು ಪರೀಕ್ಷೆ ಮಾಡಬೇಕು, ಅದ್ರ ಮುಂಚೆ ನಾವು ಹೇಳಕ್ಕೆ ಬರಲ್ಲ. ಆಪರೇಷನ್ ಆದಮೇಲೇನು ಕಣ್ಣು ಮಬ್ಬ ಆಗಬಹುದು ರೆಟಿನಾ ಪ್ರಾಬ್ಲಮ್ ಇಂದ. ಸೊ ಅದಕ್ಕೆ ಒಂದು ಡೀಟೇಲ್ ಆಗಿ ತಜ್ಞ ವೈದ್ಯರನ್ನು ಭೇಟಿ ಆಗಲಿ, ಬಂದು ಒಮ್ಮೆ ಚೆಕಪ್ ಮಾಡಿಸ್ಬೇಕು. ಭೇಟಿ ಮಾಡಿಸಿ. ನಮಸ್ಕಾರ. ಹಲೋ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಹೇಳಿ. ನಮಸ್ತೆ ಸರ್. ಹಾಂ ಹೇಳಿ. ಡಾಕ್ಟರ್ ಅವ್ರಿಗೆ ನಮಸ್ಕಾರ. ಮೇಡಮ್ ನಮಸ್ಕಾರ ಹೇಳಿ, ಯಾರು ಮಾತಾಡ್ತಾ ಇದ್ದೀರಾ? ನಾನು ಬೆಳಗಾವಿ ಜಿಲ್ಲೆ ರಾಯಬಾಗ ತಾಲೂಕ್ ಮುಗುಳ್ಕೋಡದಿಂದ ಶಿವಲಿಂಗ ಹಿರೇಮಠರಿ. ಹಾಂ ಶಿವಲಿಂಗ ಅವರೇ, ಏನು ಈಗ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ನಿಮ್ಮ ಪ್ರಶ್ನೆಗಳೇನಿದೆ? ನನ್ನ ಪ್ರಶ್ನೆ ಏನಂದ್ರೆ ರೀ, ಈಗ ಗ್ಲುಕೋಮಾ ಮತ್ತು ಟ್ರಕೋಮಾ ಕಾಯಿಲೆ ಮಹಾ ರೋಗಗಳು ಬರ್ತಾವ ಅಂತಂದ್ರೆ ಅದ್ರ ಬಗ್ಗೆ ಸ್ವಲ್ಪ ವಿವರಿಸುತ್ತಾರೆ ಮೇಡಮ್ ಅಂತ ಹೇಳಿ ಮೇಡಮ್ ಅವ್ರನ್ನ ಕೇಳ್ತಾ ಇದ್ದೇನೆ. ಡಯಾಬಿಟಿಕ್ ಇದ್ದವ್ರಿಗೆ ಗ್ಲುಕೋಮಾ ತೊಂದರೆ ಬರ್ಬೋದಾ? ಡಯಾಬಿಟಿಸ್ ಇದ್ದವ್ರಿಗೆ ಬಹಳ ಚೇಂಜಸ್ ಆಗುತ್ತೆ ಕಣ್ಣಲ್ಲಿ. ಒಂದಂದ್ರೆ ಕಣ್ಣು ಡ್ರೈ ಆಗೋದು ಫಸ್ಟ್. ಸೆಕೆಂಡ್ ಏನಂದ್ರೆ ಕಣ್ಣಲ್ಲಿ ಕ್ಯಾಟ್ರಾಕ್ಟ್ ಜಲ್ದಿ ಆಗ್ಬಿಡುತ್ತೆ. ಯಾಕೆ ಈಗ ಬೇರೆಯವ್ರಿಗೆ 50-60 ಕ್ಯಾಟ್ರಾಕ್ಟ್ ಬಂದರೆ ಡಯಾಬಿಟಿಕ್ ಪೇಷಂಟ್ಸ್ಗೆ 45 ಶುರು ಆಗಬಹುದು. ಓಕೆ, ಮೂರನೇದಂದ್ರೆ ಟ್ರಕೋಮಾ ಬೇರೆದಿದೆ ಸರ್. ಗ್ಲೋಕೋಮಾ ಹೌದು, ಗ್ಲೋಕೋಮಾ ಡಯಾಬಿಟಿಕ್ ಪೇಷಂಟ್ಸ್ ನಲ್ಲಿ ಬರುತ್ತೆ, ಟ್ರಕೋಮಾ ಇಲ್ಲ. ಗ್ಲೋಕೋಮಾ ಅಂದ್ರೆ ರಿಸ್ಕ್ ಜಾಸ್ತಿ, ಅಂದ್ರೆ ಡಯಾಬಿಟಿಕ್ಸ್ ಪೇಷಂಟ್ ನಲ್ಲಿ ಗ್ಲೋಕೋಮಾ ಬರೋದು ರಿಸ್ಕ್ ಜಾಸ್ತಿ ಅಷ್ಟೇ. ಡಾಕ್ಟರ್ ಫರತ್ ಅವರ, ಈಗ ಡಯಾಬಿಟಿಕ್ ಅಕ್ಷಿಪಟಲ ಇದ್ರೆ ಅದು ಈ ಚಿಹ್ನೆಗಳೇನಿರ್ತದೆ ಅಂದ್ರೆ ಈ ತರ ಕುರುಡುತನ ಬರೋ ಸಾಧ್ಯತೆ ಅಂದ್ರೆ ಹಂಗ ಬರುತ್ತದೆ ಅಂತ ನಾವು ಹೆಂಗ್ ನಾವು ಸೂಚನೆ ಏನು ಸಿಗುತ್ತೆ ನಮಗೆ ಅದು? ಆ್ಯಕ್ಚುಲಿ ನಮ್ಮ ಇಂಡಿಯಾದಲ್ಲಿ ಏನಾಗುತ್ತೆ ಸರ್, ಭಾಳ ಜನಕ್ಕೆ ಡಯಾಬಿಟಿಸ್ ಇದೆ ಅಂತಲೂ ಗೊತ್ತಾಗಲ್ಲ. ಸೊ ಅವರು ಮೆಜಾರಿಟಿ ನಮ್ಮ ಕಡೆ ಅಂತೂ ನಾವು ಹಾಕಿ ಪೇಷಂಟ್ಸ್ ನೋಡ್ತೀವಿ, ನಾವು ಅವ್ರ ಫಂಡಸ್ ದೃಷ್ಟಿ ಮೊಬ್ಬಿದೆ ಅಂತ ಬರ್ತಾರೆ ಅವರು. ಸೊ ನಾವು ಅವ್ರ ಫಂಡಸ್ ರೆಟಿನಾ ನೋಡಿ ಹೇಳ್ತೀವಿ, ಹೋಗಿ ನಿಮ್ಮ ಡಯಾಬಿಟಿಸ್ ಇದೆ, ಅವಾಗ ಅವ್ರು ಚೆಕ್ ಮಾಡಿಸಿ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತಾರೆ. ಸೊ ಇದು ಡಯಾಬಿಟಿಸ್ ಅದೇ ಹೇಳ್ತಾ ಇದ್ದಾರೆ, ಚಿಹ್ನೆಗಳು ಹೇಳ್ತಾ ಇದ್ದಾರೆ ಅವರು. ಹೇಳಿ ಮೇಡಮ್. ಅದೇ ಡಯಾಬಿಟಿಸ್ ನಲ್ಲಿ ಮತ್ತೆ ಕಣ್ಣರದಲ್ಲಿ ಭಾವ ಬರೋದು, ಕಣ್ಣು ಒಳಗಡೆ ರಕ್ತ ಬರೋದು, ಇದೆಲ್ಲ ಚೇಂಜಸ್ ಆಗುತ್ತೆ ಡಯಾಬಿಟಿಸ್ ನಿಂದ. ಶಿವಲಿಂಗ ಹೇರಮಠ ಅವರೇ ಧನ್ಯವಾದಗಳು ಕರೆ ಮಾಡೋದಕ್ಕೆ. ಮತ್ತೆ ಹಲೋ ನಮಸ್ಕಾರ. ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ನಮ್ಮ ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಹೇಳಿ. ಯಾರು ಮಾತಾಡ್ತಾ ಇದ್ದೀರಿ? ಗಂಗಪ್ಪ ಕಲ್ಲಪ್ಪ ಸಿದ್ದನಗೌಡ, ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕು ರೀ. ಹ್ಮ್ ಹೇಳಿ. ಎಸ್ ಡಿ ಎಂ ಸಿ ಅಲ್ರಿ? ಎಸ್ ಡಿ ಎಂ ಹೌದು. ಅದು ಡಯಾಬಿಟಿಕ್ ರೆಟಿನೋಪತಿ ಅಂದ್ರೆ ಡಯಾಬಿಟಿಸ್ ಸರ್, ಈಗ ನೀವು ಹೆಚ್ಚು ಕಣ್ಣಿನ ಮೇಲಿನ ಪರಿಣಾಮ ಬೀಳ್ತದಂತೀರಿ ಶುಗರ್ ಇಂದ ಇದಕ್ಕೆ ಸರ್. ಆ ಈ ಗುಳಿಗೆ ಔಷಧ ತೋರಿಸ್ತೇವೆ ಕೆಲವ, ಅದು ನಮ್ಮ ಇವ್ರಿಗೆ ನೆದರ್ ತಪ್ಪಿನಿಂದ ಸ್ವಲ್ಪ ಕಣ್ಣು ಕಾಣ್ತಾ ಇಲ್ಲ. ನಮ್ಮ ನಾಗಪ್ಪ ಎಲ್ಗಾರ ಹದ್ದಿರಿ ಅವ್ರಿಗೆ ಡಯಾಬಿಟಿಕ್ ಇದೆಯಾ ಅವರು? ಹ್ಞೂ ಸರ್, ಡಯಾಬಿಟಿಕ್ ಮತ್ತು ತಂಬಾಕು ಒಂದು ಹಾಕ್ತಾರ. ಮೇಡಮ್, ಈ ತರ ಚಟ ಇದ್ದವ್ರಿಗೆ ಡಯಾಬಿಟಿಕ್ ಇದ್ರು ಏನು ತೊಂದರೆ ಆಗ್ಬೋದು? ಕಣ್ಣಿಗೆ ಏನು ತುಂಬಾ ತೊಂದರೆ ಆಗುತ್ತೆ? ಏನಾದ್ರು ತಂಬಾಕು ಹಾಕೋರು ಅಂದ್ರೆ ನರಗಳ ದೌರ್ಬಲ್ಯ ಬರ್ಬೋದಲ್ಲ. ಹೌದು, ಡಯಾಬಿಟೀಸ್ ಮತ್ತೆ ಸ್ಮೋಕಿಂಗ್, ಟೊಬ್ಯಾಕೋ ಚೀವಿಂಗ್ ಅಂದ್ರೆ ತಂಬಾಕು ತಗೊಳ್ಳೋದು, ಸ್ಮೋಕ್ ಮಾಡೋದು, ಅದೆಲ್ಲ ಅಂತ ಪೇಷಂಟ್ಸ್ ನಲ್ಲಿ ಡಯಾಬಿಟಿಕ್ ರೆಟಿನೋಪತಿ ಜಲ್ದಿ ಆಗುತ್ತೆ. ಸೊ ಅದೊಂದು ರಿಸ್ಕ್ ಫ್ಯಾಕ್ಟರ್ಸ್. ಸೊ ನಿಮ್ಮವ್ರಿಗೆ ಯಾಕೆ ಮೊಬ್ಬಾಗ್ತಿದೆ ಅಂದರೆ ಎರಡು ಕಾರಣ ಇರ್ಬೋದು. ಒಂದು, ಚಟದಿಂದ ನರ ವೀಕ್ ಇರಬಹುದು, ಅಥವಾ ಡಯಾಬಿಟಿಸಿಂದನೂ ನರ ವೀಕ್ ಇರಬಹುದು. ಸೊ ಎರಡು ಕಾರಣದಿಂದ ಅವ್ರ ದೃಷ್ಟಿ ಮೊಬ್ಬ ಆಗೋ ಚಾನ್ಸ್ ಇದೆ. ಅದಕ್ಕೆ ಮೊದಲು ಚಟಗಳನ್ನು ಬಿಡಬೇಕು, ಆಮೇಲೆ ತಜ್ಞ ವೈದ್ಯರನ್ನು ಭೇಟಿ ಆಗಬೇಕು. ಖಂಡಿತವಾಗಿ ಪರಿಹಾರ ಇದೆ. ಪರಿಹಾರ ಇದೆಯಾ ಡಾಕ್ಟರ್? ಪರಿಹಾರ ಇದೆ ಸರ್, ಟ್ರೀಟ್ಮೆಂಟ್ ಇದೆ. ಪ್ರಯತ್ನ ಮಾಡಲಿ. ಧನ್ಯವಾದಗಳು ಕರೆ ಮಾಡಿದ್ದಕ್ಕೆ. ಮತ್ತೊಂದು ಕರೆ. ಹಲೋ ಹಲೋ ನಮಸ್ಕಾರ ಹೇಳಿ. ಎಸ್ ಡಿ ಎಂ ಸರ್ ನಮಸ್ತೆ. ನಾ ಮೊದಲನೇ ಕರೆ ಕಟ್ ಆಗಿದ್ದು. ಯಾರು ಮಾತಾಡೋದು? ಬಸವರಾಜ್ ತುಮರಗುದ್ದಿಯಿಂದ ರೀ, ಮುಷಿಗಿರಿ ಅಂತೇಳಿ. ಹಾ ಹೇಳಿ ಬಸವರಾಜ್. ಅಂದ್ರೆ ಈ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಅದನ್ನೇ ಒಂದೇ ಪ್ರಶ್ನೆ ಕೇಳ್ತೇನೆ ನಾನು. ಕೇಳಿ. ಡಯಾಬಿಟಿಕ್ ಇಲ್ರಿ ನನಗೆ, ಆದ್ರೆ ಕಣ್ಣಿನ ನೇತ್ರ ಕಡಿಮೆ ಆಗಿ ಸುಮಾರು 34 ಆಯ್ತು. ಅದು ಏನಾಯ್ತಂದ್ರೆ ಮೇಡಮ್, ನರಗಳು ವೀಕ್ ಆಗಿದೆ ಅಂತ ಹೇಳಿದ್ರು, ಇಂಪ್ರೂವ್ ಆಗೋದಿಲ್ಲ ಅಂತ ಹೇಳಿದ್ರು. ಗ್ಲುಕೋಮ ಏನಂತ ಹೇಳ್ತಿರಲ್ಲ ಮೇಡಮ್, ಅದು ಈಗ ನೀವ್ ಹೇಳಿದಂಗೆ ತೆರೆ ತೆರೆಗಳು, ಕಪ್ಪು ಚುಕ್ಕಿಗಳು, ಆ ತರ ಮೋಡದ ಆಕಾರ ಬಂದ್ ಬಂದ್ ಹೋಗಿ ಈ ತರ ಆಗ್ಬಿಟ್ಟವ್ರಿ. ಇದು ನೀವು ವಿಷಯ ಬೇರೆ ಇದೆ, ಆದ್ರೂ ಕೂಡ ಒಂದು ಕ್ಷಣದಲ್ಲಿ ಹೇಳ್ಬಿಡಿ. ಆನ್ಸರ್ ಮಾಡ್ತೀನಿ. ಗ್ಲುಕೋಮಾ ಬೇರೆ ಕಾಯಿಲೆನೆ ಸರ್. ಗ್ಲುಕೋಮಾ ಅಂದ್ರೆ ಒಂದು ಕಣ್ಣಿನ ಪ್ರೆಷರ್ ಜಾಸ್ತಿ ಆಗುತ್ತೆ, ಪ್ರೆಷರ್ ಜಾಸ್ತಿ ಆಗಿ ಆ ನರ ವೀಕ್ ಆಗ್ಬಿಡುತ್ತೆ. ಆಕ್ಚುಲಿ ಅದು ಒಂದು ಕ್ರಾನಿಕ್ ಡಿಸೀಸ್, ಅದಕ್ಕೆ ಏನು ಜಾಸ್ತಿ ಮಾಡೋಕ್ಕಾಗಲ್ಲ. ಫ್ರೀಕ್ವೆಂಟ್ ಫಾಲೋಅಪ್ ಮತ್ತೆ ಟ್ರೀಟ್ಮೆಂಟ್ ಕೊಡಬೇಕು. ನೀವು ತಜ್ಞ ವೈದ್ಯರನ್ನು ಭೇಟಿ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮ. ನಮಸ್ಕಾರ ಸರ್. ನಮಸ್ಕಾರ ಹೇಳಿ. ಚೋಳಿನ್ ಸಾಹೇಬರಿಗೂ ಡಾಕ್ಟರ್ಗೂ ನಮಸ್ಕಾರ. ನಮಸ್ಕಾರ ಹೇಳಿ. ನಾ ನಿಯಮಿತ ಕೇಳುವಾಗ ಉದಯ ಕೇಳ್ರಿ ಸರ್ ಮಾತಾಡ್ತಾ ಇರೋದು. ಹೇಳಿ ಉದಯ್ ಅವರೇ. ನಿಮ್ಮ ಈಗ ಮಧುಮೇಹಗಳು ರೀ, ದೃಷ್ಟಿಯನ್ನ ಸುರಕ್ಷಿತವಾಗಿ ಇಡಬೇಕಾದ್ರ ಏನು ಮುಂಜಾಗ್ರತಾ ಕ್ರಮ ವಹಿಸಬೇಕು ಅದ ಒಟ್ಟು ಕೇಳುವವರಿಗೆ ಹೇಳ್ರಿ. ಹೇಳಿಲ್ಲ ನೀವು ಕಿಟಕಿ ಒಳಗ. ದೃಷ್ಟಿಯನ್ನು ಸುರಕ್ಷಿತ ಏನು ಮುಂಜಾಗ್ರತೆ ಕ್ರಮ? ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್. ಈಗ ನಿಮಗೆ ಒಳಗ ಹೇಳಿಲ್ರಿ ಡಾಕ್ಟರ್. ಹೇಳಿದ್ದಾರೆ, ಸಂಕ್ಷಿಪ್ತವಾಗಿ ಹೇಳಿದ್ದಾರೆ, ಈಗ ಇನ್ನೊಂದ್ಸಲ ಹೇಳ್ತಾರೆ. ಹಾ ಹೇಳ್ರಿ. ಚೋಳಿನ್ ಸಾಹೇಬರಿಗೆ ನಮಸ್ಕಾರ ಸರ್. ನಮಸ್ಕಾರ ಉದಯ್ ಅವರು. ಮೇಡಮ್ ಹೇಳ್ತಾರೆ ಅಂದ್ರ ಈಗ ಮಧುಮೇಹಗಳು ಇರ್ತಾರಲ್ಲ ಸರ್, ಅದ ಮುಂಜಾಗ್ರತ ಕ್ರಮ ಏನ್ ಬೇಕು ಅದನ್ನ ಹೇಳಿ ಅಂತ. ನಮ್ಮ ನಿಮ್ಗೆ ಡಯಾಬಿಟಿಸ್ ಇದ್ರೆ ಸರ್, ನೀವು ಇದು ಒಂದು ಡಯಾಬಿಟಿಸ್ ಇಲ್ಲ ಏನಿಲ್ಲ, ಕೇಳುಗರ ಸಮಸ್ಯೆ ಬಗ್ಗೆ ನಾ ಕೇಳತ್ತೇನೆ ಮೇಡಮ್. ಎಲ್ಲ ಹೇಳ್ತಾರೆ, ಹೇಳಿದ್ದಾರೆ, ಇನ್ನ ಹೇಳ್ತಾರೆ. ಡಯಾಬಿಟಿಸ್ ಡಯಾಬಿಟಿಸ್ ಪೇಷಂಟ್ ಇದ್ದವರು ಒಂದು ಫಾಲೋಅಪ್ ಮಾಡಬೇಕು. ಹೇಗೆ ಪ್ರತಿ ತಿಂಗಳು ಅಥವಾ 3 ಅವ್ರು ಹೇಗೆ ತಮ್ಮ ರಕ್ತ ಕೊಟ್ಟು ತಮ್ಮ ಶುಗರ್ ಲೆವೆಲ್ಸ್ ಚೆಕ್ ಮಾಡ್ತಾರಲ್ಲ, ಹಾಗೆ ಇದು ಅಭ್ಯಾಸನೂ ಮಾಡಬೇಕು. ಪ್ರತಿ ವರ್ಷ ಕಣ್ಣಿನ ರೆಟಿನಾ ಸ್ಪೆಷಲಿಸ್ಟ್ ಹತ್ರ ಹೋಗಿ ತಮ್ಮ ನರನ್ನು ಪರೀಕ್ಷೆ ಮಾಡಿಸ್ಕೋಬೇಕು. ನರ ಹೇಗಿದೆ ಅಂದರೆ ಕಣ್ಣಿನ ನರ ಒಂದು ಕಿಟಕಿ ಥರ. ಸೊ ಕಣ್ಣಲ್ಲಿ ಏನು ಚೇಂಜಸ್ ಆಗುತ್ತೆ, ನಿಮ್ಮ ಹಾರ್ಟಲ್ಲೂ ಅದೇ ಚೇಂಜಸ್ ಆಗುತ್ತೆ, ನಿಮ್ಮ ಕಿಡ್ನಿನಲ್ಲೂ ಅದೇ ಚೇಂಜಸ್ ಆಗ್ತಾ ಇರುತ್ತೆ. ಆದರೆ ನಾವು ಕಣ್ಣಲ್ಲಿ ಚೇಂಜಸ್ ಅಷ್ಟೇ ಮಾತ್ರ ನೋಡ್ತಾ ಇರಬಹುದು. ಸೊ ಪ್ರತಿ ವರ್ಷ ಇದು ಫಾಲೋಅಪ್ ಮಾಡಿರಿ, ಶುಗರ್ಸ್ ಕಂಟ್ರೋಲ್ ಮಾಡಿರಿ, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಎಲ್ಲ ಚಟ ಬಿಡೋದು, ಬಿ ಪಿ ಕಂಟ್ರೋಲ್ ಮಾಡೋದು, ಕೊಲೆಸ್ಟ್ರಾಲ್ ಕಂಟ್ರೋಲ್ ಮಾಡೋದು, ಇದೆಲ್ಲ ಮಾಡಿದರೆ ನಿಮ್ಮ ಡಯಾಬಿಟಿಕ್ ರೆಟಿನೋಪತಿನ ನೀವು ಅಲ್ಲೇ ಸ್ಟಾಪ್ ಮಾಡಬಹುದು. ಇದೇ ಮುಂಜಾಗ್ರತೆ. ಉದಯವರೇ, ನಿಮ್ಮ ಕಾಳಜಿಗೆ ಧನ್ಯವಾದ. ಮತ್ತೊಂದು ಕರೆ ತಗೋತಾ ಇದ್ದೀವಿ. ಹಲೋ, ನಮಸ್ಕಾರ, ಎಸ್ ಡಿ ಎಂ ಆರೋಗ್ಯ ಸಂವಾದ, ಹೇಳಿ. ಸರ್, ವಿಜಯಪುರದಿಂದ ಸುತ್ತಗುಂಡಿಯಿಂದ ನಿಯಮಿತ ಕೇಳುವ ವೆಂಕಣ್ಣ ಬಯಮಟ್ಟಿ ಮಾಡುವ ನಮಸ್ಕಾರಗಳು ಸರ್. ವೆಂಕಣ್ಣ ಅವರೇ, ಈಗ ಈ ಮಧುಮೇಹ ದೃಷ್ಟಿಪಟ ಇದಕ್ಕೆ ಕುರಿತಂತ ಏನು ಪ್ರಶ್ನೆ ಇದೆ ಹೇಳಿ. ಸರ್, ನನಗೆ 6 ತಿಂಗಳಿಂದ ಕಣ್ಣು ಕಾಣಿಸ್ತಿದ್ದಿಲ್ಲ ಸರ್. 2008 ಆಪರೇಷನ್ ಆಗಿತ್ತು ಸರ್. ಓಕೆ, ನಿಮಗೆ ಡಯಾಬಿಟಿಸ್ ಇದೆಯಾ ಸರ್? ಅದು ಪರಿ ಬಂದಿದ್ದು ಸರ್. ಇಲ್ಲ ಅಂದರೆ ಶುಗರ್ ಇದೆಯಾ ಅಂತ? ಶುಗರ್ ಇಲ್ಲ ಸರ್. ಶುಗರ್ ಇಲ್ಲ ಅಂದರೆ ಅದು ಕ್ರಮೇಣ ಕಾಣ್ತಾವ ಅಂತಾರೆ ಸರ್. ಈಗ ಬೆಂಗಳೂರು ತೋರಿಸ್ಕೊಂಡ್ ಬಂದಿವಿ ಸರ್. ಗೊತ್ತಾಯ್ತು, ಸಂಕ್ಷಿಪ್ತವಾಗಿ ನಿಮ್ಗೆ ಉತ್ತರ ಹೇಳ್ತಾರೆ. ಯಾಕಂದ್ರೆ ಇವತ್ತು ಮಧುಮೇಹ ಅಕ್ಷಿಪಟಲದ ಮೇಲೆ ಮಾತ್ರ ಪ್ರಶ್ನೆ ಕೇಳಬೇಕು. ಆದ್ರೂ ನೀವು ಕೇಳಿದ್ರೆಲ್ಲ ಒಂದು ಕ್ಷಣದಲ್ಲಿ ಹೇಳ್ತಾರೆ, ದಯವಿಟ್ಟು ಕೇಳಿ. ಹೌದು, ಏನಾಗುತ್ತೆ ಅಂದ್ರೆ ಇದು ಇದು ರೆಟಿನೋಪತಿ ಇಂದ ಬೇರೆ ಬೇರೆ ಕಾಯಿಲೆನು ನರ ಕಾಯಿಲೆ ಇರುತ್ತೆ. ಅದು ಒಂದು ಕಂಜನೈಟಲ್ ಇರುತ್ತೆ ಅಥವಾ ಡೆವಲಪ್ಮೆಂಟಲ್ ಇರುತ್ತೆ. ಅದಕ್ಕೆ ಒಮ್ಮೆ ರೆಟಿನಾ ಪರೀಕ್ಷೆ ಮಾಡಿಸಿ ಅದನ್ನು ಏನಿದೆ ಟ್ರೀಟ್ಮೆಂಟ್ ಕೊಡಬಹುದು. ಕರೆ ಮಾಡೋದಕ್ಕೆ ಧನ್ಯವಾದಗಳು. ತಜ್ಞ ವೈದ್ಯರನ್ನು ಭೇಟಿಯಾಗಿ ದಯವಿಟ್ಟು. ಮತ್ತೊಂದು ಕರೆ. ಹಲೋ, ನಮಸ್ಕಾರ, ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ ಕಾರ್ಯಕ್ರಮ, ಹೇಳಿ. ರಾಯಬಾರಿಂದ ಭೀಮರಾವ್ ಕೊಕ್ಕಾಟೆ ಮಾತಾಡಿದ್ರೆ. ಭೀಮರಾವ್ ಹೇಳಿ. ಅಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ನಿಮ್ಮ ಸಂದೇಹ ಏನು ಡಾಕ್ಟರ್? ನಮ್ದು ಒಂದು ಕಣ್ಣಾಗ ಸತತ ನೀರೇ ಬರ್ತೈತ್ರಿ ಬರೀ. ನಿಮ್ಗೆ ಡಯಾಬಿಟಿಸ್ ಇದೆಯಾ? ಇಲ್ರಿ, ಏನೂ ಇಲ್ರಿ. ಏನೂ ಇಲ್ಲ. ನೀವು ತಜ್ಞ ವೈದ್ಯರನ್ನು ಭೇಟಿಯಾಗಿ ಖಂಡಿತವಾಗಿ ನಾವು ಉತ್ತರ ಕೊಡ್ತಾ ಇರೋದು ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಮಾತ್ರ. ತಜ್ಞ ವೈದ್ಯರನ್ನು ಭೇಟಿಯಾಗಿ ನಮಸ್ಕಾರ. ಹಲೋ, ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ಹೇಳಿ. ನಮಸ್ಕಾರ, ಹೇಳಿ. ಡಯಾಬಿಟಿಕ್ ರೆಟಿನೋಪತಿ ಕುರಿತಂತೆ ಡಾಕ್ಟರ್ ಫರತ್ ಫಾತಿಮಾ ಅವರಿದ್ದಾರೆ, ಹೇಳಿ. ನಮಸ್ಕಾರ ಮೇಡಮ್ ಅವರೇ. ಹಾಂ, ನಮಸ್ಕಾರ, ಹೇಳ್ರಿ. ಅವಾಗ ಅವಾಗ ಕಣ್ಣು ವಾಸಿ ಮಾಡ್ಕೊಂಡ್ರೆ ಏನು ಇಫೆಕ್ಟ್ ಆಗುತ್ತೆ? ನಿಮ್ ಸ್ಪಷ್ಟವಾಗಿ ಕೇಳುತ್ತೆ ಅಲ್ಲ, ಅವಾಗ ಇವಾಗ ಕಣ್ಣಿಗೆ ಏನು ತೊಂದರೆ ಆಗುತ್ತೆ? ಅಂದ್ರೆ ಕಣ್ಣನ್ನು ಚೆನ್ನಾಗಿ ತೊಳ್ಕೊಂಡ್ಬಿಟ್ರೆ ಆರಾಮ್ ಇರ್ತೀವಿ ಅಂತ ಹಿಂಗಂತಾರೋ? ಆಕ್ಚುಲಿ ಹಾಗೇನಿಲ್ಲ. ಓಕೆ, ಕ್ಲೀನ್ ಕ್ಲೀನ್ಲಿನೆಸ್ ಇಸ್ ಆಲ್ವೇಸ್ ಗುಡ್. ಅಂದ್ರೆ ವಾಶ್ ಅಂದ್ರೆ ಡಯಾಬಿಟಿಸ್ ಅನ್ನು ಕಂಟ್ರೋಲ್ ಮಾಡ್ಬೇಕು ಮುಖ್ಯವಾಗಿ. ಆಮೇಲೆ ಮುಖ್ಯವಾಗಿ ಡಯಾಬಿಟಿಸ್ 5 ವರ್ಷವರೆಗೆ ಡಯಾಬಿಟಿಸ್ ಇದೆ ಅಂದ್ರೆ ಮುಂದೆ ನಿಮಗೆ ರೆಟಿನೋಪತಿ ಬರೋ ಸಾಧ್ಯತೆ ಖಂಡಿತ ಇದೆ. ಹೀಗಾಗಿ ಡಯಾಬಿಟಿಸ್ ಬರದಂಗೆ, ಯಾಕಂದರೆ ಇಂಡಿಯಾ ಹ್ಯಾಸ್ ಬಿಕಮ್ ದ ಕ್ಯಾಪಿಟಲ್ ಆಫ್ ಡಯಾಬಿಟಿಸ್. ಹಾಂ, ಅದಕ್ಕೆ ನೀವು ಅದು ಏನು ನಿಮ್ಮ ಜೀವನ ಶೈಲಿ ಏನಿದೆಯಲ್ಲ, ಎಕ್ಸಸೈಸ್ ಮಾಡೋದು ಅವೆಲ್ಲ ಮಾಡಿದರೆ ಖಂಡಿತವಾಗಿ ಅವಾಯ್ಡ್ ಮಾಡ್ಬೋದು. ವಾಶ್ ಮಾಡಿದ್ರಿಂದ ಏನಾಗಲ್ಲ, ಯು ಕ್ಯಾನ್ ಜಸ್ಟ್ ಕ್ಯಾರಿ ಆನ್ ಅಷ್ಟೇ. ಧನ್ಯವಾದಗಳು, ನಮಸ್ಕಾರ. ಹಲೋ, ನಮಸ್ಕಾರ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ಹೇಳಿ. ಹಲೋ ಸರ್, ನಮಸ್ಕಾರ, ಹೇಳಿ. ನಾವು ಮಹಾರಾಷ್ಟ್ರದಿಂದ ವಿಜಯ ಕುಮಾರ್ ಕಾಮಗೋಳ ಅಂತ ಮಾತಾಡೋದ್ರಿ. ಹ್ಮ್, ನೀವು ಮಾಡಿದ್ರಲ್ಲ, ದಯವಿಟ್ಟು ನಿಮ್ ಪ್ರಶ್ನೆ ಹೇಳಿ. ಮಧುಮೇಹಿ ದೃಷ್ಟಿಪಟಲ ಕುರಿತಂತೆ ಪ್ರಶ್ನೆ ಹೇಳೋದಿತ್ತು ಅಲ್ಲ, ನಿಮ್ಗೆ ಇದ್ರ ಬಗ್ಗೆ ಏನಾದ್ರು ಮಾಹಿತಿ ಇದ್ರೆ ಕೇಳಿ, ಖಂಡಿತವಾಗಿ ನಿಮ್ಮ ಒಂದ್ ಸಲಹೆ ಗಮನದಲ್ಲಿದೆ. ನಮಸ್ಕಾರ. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ಹೇಳಿ. ನಮಸ್ತೆ ಸರ್, ಹರಿಹರದಿಂದ ರೆಗ್ಯುಲರ್ ಕೇಳಗ ಓಳೆ ಲಕ್ಷ್ಮಿ ಚಂದ್ರಶೇಖರ್ ಅಂತ. ಹೇಳಿ, ಏನು ರೆಟಿನೋಪತಿ ಕುರಿತಂತೆ ಏನಾದ್ರು ಪ್ರಶ್ನೆ ಇದೆಯಾ? ಡಯಾಬಿಟಿಕ್ ರೆಟಿನೋಪತಿ ಸರ್, ನನಗೆ ಡಯಾಬಿಟಿಸ್ ಬಿ ಪಿ ಶುಗರ್ ಏನಿಲ್ಲ. ಹ್ಮ್, ಮತ್ತೆ ಯಾಕೆ ಫೋನ್ ಮಾಡ್ತೀರಾ? ಡಯಾಬಿಟಿಸ್ ಇದ್ದವರಿಗೆ ಅವ್ರಿಗೆ ಅವಕಾಶ ಕೊಡಿ, ಮತ್ತೊಂದು ಕರೆ ತಗೋತೀವಿ ದಯವಿಟ್ಟು. ಅಲ್ಲ ಸರ್, ಕೇಳಿ ಒಂದ್ ನಿಮಿಷ. ಹೇಳಿ. ನಾವು ಟೈಲರ್. ಹೇಳಿ, ಬೇಗ ಹೇಳಿ. ಅದೇ ಹೇಳ್ತೇನೆ ಕೇಳಿ ಸರ್, ನಾ ಟೈಲರ್ ಇದ್ದೀನಿ. ಈಗ ಕಣ್ಣನ್ನ ಪ್ರತಿ ವರ್ಷ ನಾವು ಚೆಕ್ ಮಾಡಿಸ್ಬೇಕಂತ ಡಾಕ್ಟ್ರ್ ಕೇಳಬೇಕಿತ್ತು. ನಿಮ್ ವಯಸ್ಸು ಎಷ್ಟು? 46 ಮೇಡಮ್. ಬಂದು ಪ್ರತಿ ವರ್ಷ ಏನು ಬೇಕಾಗಲ್ಲ ಸರ್, ಸೊ ಒಂದು 3 ವರ್ಷಕ್ಕೊಮ್ಮೆ ಹಾಗೆ ಬಂದು ಚಶ್ಮಾ ತಗೊಂಡು ಹೋಗ್ಬೋದು. ಹಲೋ, ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ, ನಮಸ್ಕಾರ. ನಾ ಧ್ರುವ ಬಾಲ್ಕುಂಟೆ ಅಂತ ಮಾತಾಡ್ಲಿಕ್ಕೆ ಡಾಕ್ಟರ್. ಹೇಳಿ, ಹೇಳಿ. ನನ್ನ ಪ್ರಶ್ನೆ ಏನಂತಂದ್ರೆ, ನಾನು ಬ್ಲೈಂಡ್ ಇದ್ದೀನಿ, ಲೆಫ್ಟ್ ಐ ಬೈ ಬರ್ತ್ ಇಲ್ಲೇ ಇಲ್ಲ. ರೆಟಿನಾ ಲೆಫ್ಟ್ ಐ ಸ್ವಲ್ಪ ಐತ್ರಿ, ಅದ್ರ ಪೋಸ್ಟ್ ಗ್ರಾಜುಯೇಷನ್ ಮಾಡ್ಕೋದ್ರಾಗ ರೆಟಿನಲ್ ಡಿಟ್ಯಾಚ್ಮೆಂಟ್ ಆಗಿಬಿಡ್ತೀರಿ. ಅದಕ್ಕೆ ನಾ ಒಂದು ಫಾರಿನ್ ದಾಗ ಕೇಳಿನಿ, ಇಲೆಕ್ಟ್ರಾನಿಕ್ ರೆಟಿನಾ ಬಂದದಂತ ಎಷ್ಟು ಡೆವಲಪ್ಮೆಂಟ್ ಆಗಿದೆ ಒಂದ್ ಬೇಕಾಯ್ತು. ಆಮೇಲೆ ಎರಡನೇದು ಡ್ಯೂ ಟು ಇಂಟ್ರೆಸ್ಟ್ ಆಪ್ಟಿಕ್ ನವ್ರು ಕಟ್ ಅದ್ ಅಷ್ಟು ಕೂರ್ಸಿ ಬರ್ದೇ ಇಲ್ಲ ಅದನ್ನ. ಇವೊಂದು ಎರಡು ಪ್ರಶ್ನೆ ಇದ್ರು ಮೇಡಮ್. ರೆಟಿನಲ್ ಡಿಟ್ಯಾಚ್ಮೆಂಟ್ ಒಂದು ಬೇರೆ ತರದ ಕಾಯಿಲೆ ಸರ್. ಸೊ ಅದಕ್ಕೂ ಟ್ರೀಟ್ಮೆಂಟ್ ತಗೊಂಡ ಮೇಲೆ ಅದರಲ್ಲಿ ಎಷ್ಟು ಶಕ್ತಿ ಇದೆ ಅದ್ರ ಮೇಲೆ ನಿಮ್ ದೃಷ್ಟಿ ಬರುತ್ತೆ. ಸೊ ಅದಕ್ಕೊಮ್ಮೆ ಬಂದು ಚೆಕಪ್ ಮಾಡಿಸ್ಕೊಳ್ರಿ, ನಾನು ಹೇಳ್ಬಹುದು ಹೇಗಿದೆ ಅಂತ. ಅದು ಮಾಡಿದ್ವಿ ಡಾಕ್ಟರ್. ಅವ್ರೇನಂತಾರೆ, ಅಮೆರಿಕಾದ ಎಲೆಕ್ಟ್ರಾನಿಕ್ ರಿಟರ್ನಲ್ ಡೆವಲಪ್ಮೆಂಟ್ ಅದ, ಅದು ನಿಮ್ಗೆ ಉಪಯೋಗ ಆಗ್ಬೋದು ಸರ್. ಅದು ಎಷ್ಟು ಮಟ್ಟಿಗೆ ಆಗಿ ಫಾರಿನ್ ಅಮೆರಿಕಾದಾಗಿದೆ? ಹೌದೌದು, ಸ್ವಲ್ಪ ಮಟ್ಟಿಗೆ ಇಂಪ್ರೂವ್ ಆಗುತ್ತೆ ಸರ್, ಬಟ್ ಇಂಡಿಯಾದಲ್ಲಿ ಅದೇಷ್ಟು ಇಲ್ಲ. ಇಲ್ಲ ಇಂಡಿಯಾ. ಆಮೇಲೆ ಎರಡನೇದು ಆಪ್ಟಿಕ್ ನೋವ್ ಕಟ್ ಆದ್ರೆ ಒಟ್ಟಾಗಿ ಕೂಡಿಸಿ ಬರಂಗಿಲ್ಲ ಅಂತ. ಹೌದೌದು, ಆಪ್ಟಿಕ್ ನೋವ್ ಒನ್ಸ್ ಕಟ್ ಏನ್ ಕೂಡಿಸಕ್ ಬರಲ್ಲ ಸರ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಹೇಳಿ. ಹಾ ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ನಾ ಕಳಿಸ್ತೀನಿ ನಿಗಪ್ಪ ಅಂತೇಳಿ. ಹಾ, ನಮ್ ಪ್ರಶ್ನೆ ಏನಂದ್ರೆ, ಈಗ ನಮ್ ಕಂಡು ಯಾವ್ದೋ ಆಪರೇಷನ್ ಆಗಿದೆ. ಡಯಾಬಿಟಿಸ್ ಇದೆಯಾ? ಯಾವ್ದೋ ಐತಿ ರೀ, ಡಯಾಬಿಟಿಸ್ ಐತಿ, ಸಕ್ಕರೆ ಕಾಯಿಲೆ. ಅಂದ್ರೆ ಪೋಸ್ಟ್ ಆಪರೇಷನ್ ಯಾವ ರೀತಿ ನಾವು ಕಳಿಸಿಕೊಳ್ಬೇಕು ಡಾಕ್ಟರ್ ಫರದ್ ಫಾತಿಮಾ ಅವರೇ? ಎರಡು ಕಣ್ಣು ಇದು ಪೊರೆ ಆಪರೇಷನ್ ಆಗಿದೆ ಸರ್ ನಿಮ್ದು? ಹೌದು, ಅದನ್ನು ಸೇಮ್, ದ ಫಾಲೋಅಪ್ ಇಸ್ ಸೇಮ್. ನಿಮ್ ಪೊರೆ ಆಪರೇಷನ್ ಆದ್ರೂ ಎವ್ರಿ ವರ್ಷ ವರ್ಷಕ್ಕೊಮ್ಮೆ ಬಂದು ನಿಮ್ ನರ ಪರೀಕ್ಷೆ ಮಾಡಿಸ್ತಾ ಇರಬೇಕು. ಸೊ ಅದು ನರದ ಮೇಲೆ ಯಾವ ಸ್ಟೇಜ್ ನಲ್ಲಿದೆ ಅದರ ಡಿಪೆಂಡಿಂಗ್ ನಾವು ಫಾಲೋಅಪ್ ಫ್ರೀಕ್ವೆಂಟ್ ಫಾಲೋಅಪ್ ಕರಿತೀವಿ, ಫ್ರೀಕ್ವೆಂಟ್ ಅಥವಾ ಒನ್ ಇಯರ್ಲಿ ಫಾಲೋಅಪ್. ಕರೆ ಮಾಡೋದಕ್ಕೆ ಧನ್ಯವಾದಗಳು. ಮತ್ತೊಂದು ಕರೆ. ಹಲೋ ನಮಸ್ಕಾರ, ಹೇಳಿ. ಎಸ್ ಡಿ ಎಂ ಡಾಕ್ಟರ್ ಆರೋಗ್ಯ ಸಂವಾದ. ಹಲೋ ಸರ್, ನಮಸ್ತೆ ಸರ್. ಹ್ಮ್, ಮಧುಮೇಹ ದೃಷ್ಟಿ ಪಟೇಲ್ ಕುರಿತಂತೆ ಡಾಕ್ಟರ್ ಫರದ್ ಫಾತಿಮಾ ಅವರಿದ್ದಾರೆ. ಆ ಪ್ರಶ್ನೆ ಅಂದ್ರೆ ಕೇಳಿ. ನನಗೆ ಮಧುಮೇಹ ಐತೆ. ಹ್ಮ್, ಮತ್ತೆ ನಾ ಕಣ್ಣಿನ ಬಗ್ಗೆ ಸ್ವಲ್ಪ ತ್ರಾಸ ಆಗ್ತದೆ. 15 ವರ್ಷದಿಂದ ತೋರ್ಸಿನ್ ರೀ ಮುನ್ನಾಲ್ಕ ದವಾಖಾನಿಗೆ ರೀ. ಹ್ಮ್, ಅವ್ರ ಆಪರೇಷನ್ ಮಾಡ್ಲಿಲ್ರಿ. ಮುಂದೆ ನನ್ ಕಣ್ಣಾಗ ನೀರ ಬರಾಗಿರ ಸರ್. ಮತ್ತ ಒಂದ್ ಕಣ್ಣಿಗೆ ಪೂರ ಹೋಗಿದ್ರಿ, ಒಂದ್ ಕಣ್ಣು ಜರ ಲೈಟ್ ಬೆಳಕು ಕಾಣ್ತಿದ್ರಿ. ಅದ ಸ್ವಲ್ಪ ಏನಾಕ್ತದ್ರಿ, ಆ ಕಣ್ಣಿನ ಮ್ಯಾಗ ಬಿಳಿ ಇದು ಬಂದಿದ್ರಿ, ಅದನ್ನ ತೆಗಿಯಕ್ ಬರ್ಬಹುದು, ತೆಗೆದ್ರೆ ಕಾಣ್ಬಹುದು ಅಂತ ನನಗೆ ಆಸೆ ಐತ್ರಿ. ಅದ ನೀವು ಒಮ್ಮೆ ಬಂದ್ಬಿಡ್ರಿ ಸರ್, ಒಂದು ಡೀಟೇಲ್ ಚೆಕ್ಅಪ್ ಮಾಡೋದು ಬೆಟರ್. ಬಹುಶಃ ನೆಗ್ಲಿಜೆನ್ಸ್ ಮಾಡಿದ್ದಾರೆ. ಒಮ್ಮೆ ಜಸ್ಟ್ ಚೆಕ್ಅಪ್ ಮಾಡೋದು ಮಾಡಿ ನಿಮಗೆ ನೀವು ತಜ್ಞ ವೈದ್ಯರನ್ನ ಭೇಟಿಯಾಗಿ ಮುಖತಃ ಅವರ ಹತ್ರ ನೀವು ಸಲಹೆ ತೆಗೆದುಕೊಳ್ಳಿ. ಎಕ್ಸಾಮಿನೇಷನ್. ಧನ್ಯವಾದಗಳು. ಹಲೋ, ಎಸ್ ಡಿ ಎಂ ಡಾಕ್ಟರ್ ನೇರ ಕಾರ್ಯಕ್ರಮ, ಹೇಳಿ. ಸರ್ ನಮಸ್ತೆ. ನಾವು ಇಜೇರಿ ಗ್ರಾಮ ಜವರ್ಗಿ ತಾಲೂಕು ಕಲಬುರಗಿಯಿಂದ ಸಾಗರ್ ಪಟೇಲ್ ಅಂತ. ಹೇಳಿ ಹೇಳಿ ಸರ್. ಡಾಕ್ಟರ್ ಮತ್ತೆ ನಿಮ್ಗೆ ನಮಸ್ಕಾರ. ನಮಸ್ಕಾರ ಹೇಳಿ ಸರ್. ಈ ಮಧುಮೇಹ ಅಂತ ಹೇಳಿದ್ರಲ್ಲ, ಇದು ತುಂಬಾ ಭಾರ ಇದ್ದವ್ರಿಗೆ ಬರುತ್ತಾ ಹೇಗೆ ಅಂತ? ಅಂದ್ರೆ ಕೆಜಿ ಜಾಸ್ತಿ ಇರೋದಲ್ಲ ಬೊಜ್ಜು ಆತರ. ಅದು ಒಂದ್ ದೊಡ್ಡ ರಿಸ್ಕ್ ಫ್ಯಾಕ್ಟರ್ ಇದೆ. ಡಯಾಬಿಟೀಸ್, ಒಬೆಸಿಟಿ ಇಸ್ ಅ ರಿಸ್ಕ್ ಫ್ಯಾಕ್ಟರ್ ಫಾರ್ ಡಯಾಬಿಟೀಸ್. ಅಂದ್ರೆ ವೇಟ್ ಜಾಸ್ತಿ ಇದ್ರೆ ಡಯಾಬಿಟೀಸ್ ಬರೋ ಚಾನ್ಸ್ ಜಾಸ್ತಿ. ಕಣ್ಣಿಗೆ ಏನಾದ್ರೂ ತೊಂದರೆ ಆಗಿದೆಯಾ ಹೇಳಿ? ಇಲ್ಲ, ಜನರಲ್ ಪ್ರಶ್ನೆ ಏನು ದಯವಿಟ್ಟು ಕೇಳಬೇಡಿ, ಯಾಕಂದ್ರೆ ಡಯಾಬಿಟಿಕ್ ರೆಟಿನೋಪತಿ ಮಾತ್ರ ಉತ್ತರ ಕೊಡ್ತಾ ಇದ್ರೆ ಇನ್ನೊಬ್ಬರಿಗೆ ಅವಕಾಶ ಕೊಡೋಣ. ಧನ್ಯವಾದಗಳು. ಹಲೋ ನಮಸ್ಕಾರ, ಹೇಳಿ. ಬೇಗ ಲಾಸ್ಟ್ ಕೊನೆಯ ಪ್ರಶ್ನೆ ಹೇಳಿ. ಹಲೋ, ಹ್ಮ್ ಹೇಳಿ ಹೇಳಿ. ನಮಸ್ಕಾರ ಹೇಳಿ, ಯಾರು ಮಾತಾಡ್ತಾ ಇದ್ದೀರಿ? ಕಡಿತ ಆಯ್ತು. ಮತ್ತೊಂದು ಕರೆ, ಕೊನೆಯ ಕರೆ. ಹಲೋ ನಮಸ್ಕಾರ ಹೇಳಿ. ಸಾಕಷ್ಟು ಕರೆಗಳಲ್ಲಿ ಕಡಿತ ಆಗ್ತಾ ಇದೆ. ಮುಖ್ಯವಾಗಿ ಡಾಕ್ಟರ್ ಫರದ್ ಫಾತಿಮಾ ಅವರೇ, ಅಂದರೆ ಈಗ ಈ ಡೆವಲಪ್ಮೆಂಟ್ ಆಫ್ ಡಯಾಬಿಟಿಕ್ ರೆಟಿನೋಪತಿಯನ್ನು ಹೆಂಗೆ ನಾವು ಇದು ಮಾಡ್ಬೋದು, ಕಂಟ್ರೋಲ್ ಮಾಡ್ಬೋದು, ಅಥವಾ ನಾವು ಅದನ್ನು ಈ ಪ್ರಿವೆಂಟ್ ಮಾಡಲಿಕ್ಕೆ ಏನು ಕ್ರಮಗಳನ್ನು ತೆಗೆದುಕೊಳ್ಬೋದು, ಇನ್ನೊಂದು ಸಾರಿ ಹೇಳಿಬಿಡ್ತೀರಾ? ಹೌದು. ಫಸ್ಟ್ ಅಂದರೆ ಜನರಲ್ ಸಿಸ್ಟಮಿಕ್, ನೀವು ನಿಮ್ಮದು ಶುಗರ್ ಲೆವೆಲ್ಸ್ ಕಂಟ್ರೋಲ್ ಮಾಡೋದು, ರೆಗ್ಯುಲರ್ ಎಕ್ಸಸೈಸ್ ಮಾಡೋದು, ಬ್ಲಡ್ ಪ್ರೆಷರ್ ಕಂಟ್ರೋಲ್ ಮಾಡೋದು, ನಿಮ್ಮ ಕೊಲೆಸ್ಟ್ರಾಲ್ ಲಿಪಿಡ್ ಪ್ರೊಫೈಲ್ ಕಂಟ್ರೋಲ್ ಮಾಡೋದು, ಮತ್ತು ಫ್ರೀಕ್ವೆಂಟ್ ಫಾಲೋಅಪ್ ರೆಟಿನಾ ಇವ್ಯಾಲ್ಯುಯೇಷನ್ ಮಾಡೋದು, ಇದು ಬಹುಮುಖ್ಯ. ಸೊ ಇದೆಲ್ಲ ಫಾಲೋಅಪ್ ಮಾಡಿರಿ. ಸೊ ದಿಸ್ ಬೈ ದಿಸ್ ನೀವು ಅದು ಪ್ರಿವೆಂಟ್ ಮಾಡಬಹುದು. ಭಾಳ ಸಂತೋಷ. ಕೊನೆಯ ಕರೆ. ಹಲೋ ನಮಸ್ಕಾರ ಹೇಳಿ. ಹೇಳಿ. ಈಗ ತಾನೇ ಹೇಳಿದ್ರಲ್ಲ ಡಾಕ್ಟರ್, ಡಯಾಬಿಟಿಕ್ ತಡೆಗಟ್ಟಲಿಕ್ಕೆ, ಡಯಾಬಿಟಿಕ್ ರೆಟಿನೋಪತಿ ತಡೆಗಟ್ಟಲಿಕ್ಕೆ ನೀವು ಮಧುಮೇಹವನ್ನು ಸರಿ ಟೆಸ್ಟ್ ಮಾಡಿಸ್ತಾ ಇರಬೇಕು, ಹಾಗೇನೆ ಆದಷ್ಟು ಸಿಸ್ಟಮಿಕ್ ಕಂಟ್ರೋಲ್ ಮಾಡಬೇಕು. ದಟ್ ಇಸ್ ಇಂಪಾರ್ಟೆಂಟ್. ತಜ್ಞ ವೈದ್ಯರ ಭೇಟಿಯಾಗಿ, ಪ್ರಿವೆನ್ಷನ್ ಇಸ್ ಬೆಟರ್ ದೆನ್ ಕ್ಯೂರ್ ಆ ಥರ. ಕರೆ ಮಾಡೋದಕ್ಕೆ ಧನ್ಯವಾದಗಳು ಮಂಜುನಾಥ್. ಕಾರ್ಯಕ್ರಮ ದಯವಿಟ್ಟು ಲಕ್ಷ ಕೊಟ್ಟು ಕೇಳಿ, ಕಾರ್ಯಕ್ರಮ ಕೇಳಿದ್ರೆ ನಿಮ್ಗೆ ಎಲ್ಲ ಸಂದೇಹಗಳು ಪರಿಹಾರ ಆಗ್ತವೆ. ಧನ್ಯವಾದಗಳು ಕರೆ ಮಾಡೋದಕ್ಕೆ. ಡಾಕ್ಟ್ರೇ, ಇವತ್ತು ತುಂಬ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಾ. ಈ ಒಂದು ನಮ್ಮ ಕೇಳುಗರಿಗೋಸ್ಕರ ಒಂದು ಮಾಹಿತಿ ಅಂದರೆ, ಇವತ್ತಿನ ಕಾರ್ಯಕ್ರಮದೊಳಗೆ ಡಾಕ್ಟರ್ ಫರದ್ ಫಾತಿಮಾ ಅವರು ಮಧುಮೇಹ ದೃಷ್ಟಿಪಟಲ ಕುರಿತಂತೆ ಮಾಹಿತಿ ನೀಡಿದರು ಮತ್ತು ನಿಮ್ಮ ಕರೆಗಳಿಗೆ ಉತ್ತರ ನೀಡಿದರು.